ಸಮಯ ಸರಿಯಾಗಿ 5:30:02. 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಹಾಸನ ಎಫ್ಎಂ. ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಕೃಷಿಯಲ್ಲಿ ಬಿತ್ತನೆ ಬೀಜದ ಮಹತ್ವ, ಖರೀದಿ ಹಾಗೂ ಬಳಕೆ ಈ ಕುರಿತು ಹಾಸನದ ಕಾರ್ಯಕೆರೆ ಬಳಿ ಇರುವ ಕೃಷಿ ಮಹಾವಿದ್ಯಾಲಯದ ಡೀನ್ ಹಾಗೂ ಹಿರಿಯ ವಿಜ್ಞಾನಿ ಡಾ ಎಸ್ಎನ್ ವಾಸುದೇವನ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಿಮ್ಮ ಮನೆ ಅಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800-420-4049 ಕರೆ ಮಾಡಿ. ಪ್ರೀತಿಯ ಕೆಳಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಬಿತ್ತನೆ ಬೀಜದ ಮಹತ್ವ ಮತ್ತು ಅದರ ಬಳಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ನಾವು ಕೃಷಿ ಮಾಡ್ತೀವಿ ಅಂತ ಅಂದಂತಹ ಸಂದರ್ಭದಲ್ಲಿ ನಮಗೆ ಬಿತ್ತನೆ ಬೀಜ ಅಂತಕ್ಕಂಥದ್ದು ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ನಾವು ಎಂತಹ ಬಿತ್ತನೆ ಬೀಜವನ್ನು ಬಳಕೆಯನ್ನು ಮಾಡ್ತೀವೋ ಅದರ ಮೇಲೆ ನಮ್ಮ ಬಹುತೇಕ ಕೃಷಿ ಅನ್ನುವಂಥದ್ದು ನಿಂತಿರುತ್ತೆ. ನಮ್ಮ ಸೋಲು ಮತ್ತು ಗೆಲುವು ಕೂಡ ನಿರ್ಧಾರ ಆಗ್ತಕ್ಕಂಥದ್ದು ಬಹುತೇಕ ಬಿತ್ತನೆ ಬೀಜಗಳಿಂದ. ಈ ಕಾರಣಕ್ಕಾಗಿಯೇ ನಮ್ಮ ಹಿರಿಯರು ಒಳ್ಳೆಯ ಬೀಜವನ್ನು ಬಳಕೆಯನ್ನು ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಹೇಳುವಂಥದ್ದು ಅಷ್ಟೇ ಅಲ್ಲ, ಉತ್ತಮವಾದಂತಹ ಬಿತ್ತನೆ ಬೀಜಗಳು ಯಾವ್ಯಾವು, ಅದನ್ನು ಹೇಗೆ ನಾವು ಆಯ್ಕೆಯನ್ನು ಮಾಡಬೇಕು, ಹೇಗೆ ನಾವು ಅದರ ಸಂರಕ್ಷಣೆಯನ್ನು ಮಾಡಬೇಕು, ಹೇಗೆ ಅದರ ಶೇಖರಣೆಯನ್ನು ಮಾಡಬೇಕು, ಬಿತ್ತನೆ ಕ್ರಮಗಳನ್ನು ಕೂಡ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ಈ ಹಿಂದೆಯೇ ಕಲಿಸಿಕೊಟ್ಟಿದ್ದಾರೆ. ಇದರ ಜೊತೆ ಜೊತೆಗೆ ಇತ್ತೀಚೆಗೆ ಕೃಷಿ ವಿಜ್ಞಾನಿಗಳು ಕೂಡ ವೈಜ್ಞಾನಿಕವಾಗಿ ಬಿತ್ತನೆ ಬೀಜ ಅಂತ ಅಂದರೆ ಏನು, ಅದರ ಬಳಕೆಯನ್ನು ಹೇಗೆ ಮಾಡಬೇಕು, ಸಂರಕ್ಷಣೆ ಶೇಖರಣೆ ಎಲ್ಲವನ್ನು ಕೂಡ ಹೇಗೆ ಮಾಡಬೇಕು ಅನ್ನುವಂತಹ ಕೆಲವೊಂದು ಸೂತ್ರಗಳನ್ನು ನಮಗೆ ನೀಡಿರ್ತಕ್ಕಂಥದ್ದು. ಮುಂಗಾರು ಹಂಗಾಮಿನ ಆರಂಭದಲ್ಲಿ ಇದ್ದೇವೆ. ಅನೇಕ ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬಿತ್ತನೆ ಅನ್ನುವಂಥದ್ದು ಆಗಿದೆ. ಇನ್ನೂ ಕೆಲವು ಬೆಳೆಗಳಿಗೆ ಸಂಬಂಧಪಟ್ಟ ಹಾಗೆ ಬಿತ್ತನೆ ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಈ ಬಿತ್ತನೆ ಬೀಜದ ಬಗ್ಗೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು, ಹೇಗೆ ಅದರ ಬಳಕೆಯನ್ನು ಮಾಡಬೇಕು ಅನ್ನುವಂತಹ ವಿಚಾರವನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಾರ್ಯಕೆರೆ ಸಮೀಪ ಇರುವಂತಹ ಕೃಷಿ ಮಹಾವಿದ್ಯಾಲಯದ ಡೀನ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂಥ ಡಾಕ್ಟರ್ ವಾಸುದೇವನ್ ಅವರು ನಮ್ಮೊಂದಿಗೆ ಇದ್ದಾರೆ. ವಾಸುದೇವನ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬಿತ್ತನೆ ಬೀಜ ಅನ್ನುವಂಥದ್ದು ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಅಂತೇಳಿ ವಿಜ್ಞಾನಿಗಳು ಕೂಡ ಹೇಳ್ತಾರೆ. ಈ ನಿಟ್ಟಿನಲ್ಲಿ ಈ ಕೃಷಿಯಲ್ಲಿ ಬಿತ್ತನೆ ಬೀಜದ ಮಹತ್ವ ಏನು ಸರ್? ಯಾಕೆಂದರೆ ಯಾವುದೇ ಒಂದು ಬೆಳೆ ನಮಗೆ ಚೆನ್ನಾಗಬೇಕು, ಒಳ್ಳೆ ಫಸಲು ಬರಬೇಕು, ಒಳ್ಳೆ ಇಳುವರಿ ಬರಬೇಕು, ಮತ್ತು ಅದರಿಂದ ಒಳ್ಳೆ ಆದಾಯ ಬರಬೇಕು ಅಂತಂದರೆ ಕೃಷಿಯಲ್ಲಿ ಅನೇಕ ಪರಿಕರಗಳಿದ್ದಾವೆ. ಅದರಲ್ಲಿ ಪ್ರಮುಖವಾದಂಥ ಒಂದು ಪರಿಕರ ಅಂದರೆ ಬೀಜ. ಬೀಜ, ಹೌದು. ಯಾಕೆಂದ್ರೆ ನಮಗೆಲ್ಲ ಹಿಂದೆ ನಾನು ನೋಡಿ ಹೇಳ್ತಾ ಇರ್ತಾರೆ ನಮ್ಮ ಹಿರಿಯರು, ಅಂದರೆ ಬೀಜದಿಂದ ಬೆಳೆ ಹೇಗೆ ಬರುತ್ತೆ ಅಂತೇಳಿ. ಹೌದು. ಅಂದರೆ ಉತ್ತಮ ಗುಣಮಟ್ಟದ ಬೀಜವನ್ನು ನಾವು ಉಪಯೋಗಿಸದೇ ಆದರೆ ಒಳ್ಳೆ ಇಳುವರಿ ಬರುತ್ತೆ ಅವರಿಗೆ ಅಂತ ನಮಗೆ ಈಗಾಗಲೇ ನಿರೂಪಣೆ ಮಾಡಿದ್ದೇವೆ ನಾವು. ಹೌದು. ಸೊ ಹಾಗಾಗಿ ಉತ್ತಮ ಗುಣಮಟ್ಟ ಏನೇನು ಗುಣಗಳು ಇರಬೇಕು ಅದರಲ್ಲಿ ಅನ್ನೋದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ನಮ್ಮ ರೈತ ಬಾಂಧವರಿಗೆ ತಿಳಿಸೋಕೆ ಇಚ್ಛೆ ಪಡ್ತೇನೆ. ಸೊ ಇದರಲ್ಲಿ ಉತ್ತಮ ಗುಣಮಟ್ಟದ ಬೀಜ ಅಂತ ಏನಪ್ಪ ಅಂದ್ರೆ ಐದು ಗುಣಧರ್ಮಗಳನ್ನ ಇರಬೇಕಾಗತ್ತೆ. ಒಂದು ಅನುವಂಶೀಯತೆ ಅಂತ ಹೇಳ್ತೀವಿ, ಅಂದ್ರೆ ತರಿಶುದ್ಧತೆ ಅಂತ ಒಂದು, ಮತ್ತೆ ಬೀಜ ಮೊಳಕೆ ಪ್ರಮಾಣ, ಭೌತಿಕ ಶುದ್ಧತೆ, ಮತ್ತೆ ತೇವಾಂಶ ಸರಿಯಾದ ಪ್ರಮಾಣದಲ್ಲಿ ಇರಬೇಕು, ಮತ್ತೆ ಬೀಜ ನಿರೋಗಿ ಆಗಿರಬೇಕು. ಸೊ ಎಲ್ಲಾ ಗುಣಧರ್ಮಗಳು ಇರುವಂತಹ ಬೀಜವನ್ನ ನಾವು ಉತ್ತಮ ಗುಣಮಟ್ಟದ ಬೀಜ ಅಂತ ನಾವು ಕರಿತೇವೆ. ಅಂದ್ರೆ ನಾನು ಉದಾಹರಣೆ ಹೇಳಬೇಕು ಅಂದ್ರೆ ಅನುವಂಶೀಯತೆ ಅಂತ ಹೇಳಿದೆ. ಸೊ ಇದರಲ್ಲಿಂದ ತರಿಶುದ್ಧತೆ ಅಂದ್ರೆ ಯಾವುದೇ ಒಂದು ಬೀಜವನ್ನ ನಾವು ಖರೀದಿ ಮಾಡಬೇಕು ಅಂತಂದ್ರೆ ಅದಕ್ಕೆ ಒಂದು ತಳಿ ಅಂತ ಒಂದು ಹೆಸರನ್ನ ಕೊಟ್ಟಿರ್ತೇವೆ ನಾವು. ಆ ತಳಿಯ ಒಂದು ಬೀಜವನ್ನೇ ಎಲ್ಲಾ ಇರಬೇಕಾಗುತ್ತೆ, ಅಂದ್ರೆ ಬೇರೆ ಮಾಡುವಂತ ಅಷ್ಟು ಬೀಜನ ಆ ಒಂದು ತಳಿಗೆ ಇರುವಂತಹ ಬೀಜನೇ ಆಗಿರ್ಬೇಕು. ಅಂದ್ರೆ ಅದಕ್ಕೆ ಅಂತ ಒಂದು ಗುಣಧರ್ಮಗಳಿರುತ್ತೆ, ಒಂದೊಂದು ತಳಿಗೆ ಅದಕ್ಕೆ ಅಂತ ಒಂದು ಗುಣಧರ್ಮ. ಅಂದ್ರೆ ಅದು ಯಾವ್ದೊಂದು ರೋಗಕ್ಕೆ ನಿರೋಧಕತೆ ಶಕ್ತಿ ಇರಬಹುದು, ಅಥವಾ ಕೀಟ ಬಾಧೆಗೆ ತಡ್ಕೊಳ್ಳುವಂತ ಶಕ್ತಿ ಇರಬಹುದು, ಅಥವಾ ವಾತಾವರಣ ವೈಪರೀತ್ಯಕ್ಕೆ ತಡ್ಕೊಳ್ಳುವಂತ ಶಕ್ತಿ ಇರಬಹುದು. ಈ ತರ ಅನೇಕ ತಳಿಗಳನ್ನ ನಾವು ಬಿಡುಗಡೆ ಮಾಡ್ತಾನೆ ಇರ್ತೇವೆ ನಮ್ಮ ವಿಶ್ವವಿದ್ಯಾಲಯದಿಂದ. ಅದಕ್ಕೆ ಒಂದು ಹೆಸರನ್ನು ಸಹ ಕೊಟ್ಟಿರ್ತೇವೆ. ಸೊ ಆ ಹೆಸರು ಏನು ಮಾಡಿ ತೋರಿಸ್ತೇವೆ, ಅದೇ ಬೀಜವನ್ನ ಎಲ್ಲಾ ಒಂದು ಬೀಜಗಳು ಸಹ ಆ ಒಂದು ತಳಿಗೆ ಇರುವಂತಹ ಬೀಜಗಳನ್ನೇ ಆಗಿರಬೇಕಾಗುತ್ತೆ. ಅದಕ್ಕೆ ನಾವು ಅನುವಂಶೀಯತೆ ಅಥವಾ ತರಿಶುದ್ಧತೆ ಅಂತ ಹೇಳ್ತೇವೆ. ಸೊ ಇದನ್ನ ಇಂತಹ ತರಿಶುದ್ಧತೆ ಚೆನ್ನಾಗಿದ್ರೆ ಅಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ನಮ್ಮ ಬೀಜಕ್ಕಾಗಿದೆ 1966 ಈಗಾಗಲೇ ಅದಕ್ಕೆ ನಿಗದಿಪಡಿಸಿದ್ದಾರೆ, ಇಂತಹ ಒಂದು ಬೀಜದ ವರ್ಗಕ್ಕೆ ಇಷ್ಟೇ ಪ್ರಮಾಣದ ಒಂದು ತರಿಶುದ್ಧತೆ ಇರಬೇಕು ಅಂತೇಳಿ. ಸೊ ಉದಾಹರಣೆಗೆ ಹೇಳಬೇಕು ಅಂದ್ರೆ ಪ್ರಮಾಣಿತ ಬೀಜ ಅಂತ ಹೇಳ್ತೇವೆ. ಸೊ ಪ್ರಮಾಣೀಕರಿಸಿದ ಬೀಜಕ್ಕೆ ನಾವು ಸುಮಾರು ನೇರ ತಳಿಗಳಾದ್ರೆ ಅದಕ್ಕೆ 98% ತರಿಶುದ್ಧತೆ ಇರಬೇಕಾಗ್ತದೆ, ಅಥವಾ ಮೂಲ ಬೀಜ ಆಯ್ತು ಅಂತಂದ್ರೆ ಅದಕ್ಕೆ 99% ತಳಿಶುದ್ಧತೆ ಇರಬೇಕಾಗ್ತದೆ. ಅದೇ ತಾಯಿ ಬೀಜ ಅಂತ ಹೇಳ್ತೇವೆ, ಆ ತಾಯಿ ಬೀಜ ಆದ್ರೆ ಅದು 100% ತರಿಶುದ್ಧತೆ ಇರಬೇಕಾಗುತ್ತೆ. ಸೊ ಅನೇಕ ಈ ಬೀಜ ವರ್ಗಗಳು ಏನಿದಾವೆ, ತಾಯಿ ಬೀಜ, ಮೂಲ ಬೀಜ ಅಥವಾ ಪ್ರಮಾಣಿತ ಬೀಜ, ಮತ್ತೆ ನಿಜ ಬೀಜ ಅಂತಾನು ನಾವು ಮಾರುಕಟ್ಟೆಯಲ್ಲಿ ನಾವು ಅನೇಕ ಸಂಘ ಸಂಸ್ಥೆಗಳು ಅಥವಾ ಬೀಜ ಮಾರಾಟಗಾರರು ಮಾರಾಟವನ್ನು ಮಾಡ್ತಾ ಇರ್ತಾರೆ. ಅದಕ್ಕೂ ಸಹ ಪ್ರಮಾಣಿತ ಬೀಜಕ್ಕೆ ಏನು ಗುಣಧರ್ಮ ಇದೆ ಅದೇ ಗುಣಧರ್ಮನು ಸಹ ನಿಜ ಬೀಜಕ್ಕೂ ಸಹ ಇರಬೇಕಾಗ್ತದೆ. ಅಂದ್ರೆ ನೇರ ತಳಿಗಳಿಗಾದ್ರೆ 98% ಇರಬೇಕಾಗುತ್ತೆ. ಅದೇ ಸಂಕರ್ಣ ತಳಿ ಅಂದ್ರೆ ಹೈಬ್ರಿಡ್ ತಳಿಗಳಾದ್ರೆ 95% ತಳಿಶುದ್ಧತೆ ಇರಬೇಕಾಗುತ್ತೆ. ಸೊ ಇದು ಕನಿಷ್ಠ ಇರಬೇಕಾಗುತ್ತೆ. ಇದು ಕಡಿಮೆ ಇತ್ತು ಅಂತಂದ್ರೆ ಅವರಿಗೆ ಬೀಜದ ಗುಣಮಟ್ಟ ಸರಿ ಇರಲ್ಲ, ಮತ್ತೆ ಒಮ್ಮಟವಾಗಿ ಅದು ಬೆಳೆಯಕ್ಕೆ ಸರಿ ಆಗುದಿಲ್ಲ, ಮತ್ತೆ ಅದು ಕಟಾವಿಗೆ ಒಂದೇ ಸರಿ ಬರೋದಿಲ್ಲ, ಏರುಪೇರು ಆಗುತ್ತೆ. ಸೊ ಇದರಿಂದ ನಮ್ಮ ರೈತ ಬಾಂಧವರಿಗೆ ನುಕ್ಸಾನ್ ಆಗುತ್ತೆ, ಅಂದ್ರೆ ಲಾಸ್ ಬಹಳಷ್ಟು ಆಗುತ್ತೆ. ಸೊ ಹಾಗಾಗಿ ತರಿಶುದ್ಧತೆ ಸರಿಯಾಗಿರ್ಬೇಕು ಬಹಳ ಮುಖ್ಯ. ಇದರಲ್ಲಿ ಎರಡನೇ ಗುಣಧರ್ಮ ಅಂದ್ರೆ ಭೌತಿಕ ಶುದ್ಧತೆ. ಅಂದ್ರೆ ಭೌತಿಕ ಶುದ್ಧತೆ ಅಂದ್ರೆ ಇದು ನಾವು ಯಾವುದೇ ಒಂದು ಬೀಜವನ್ನು ಖರೀದಿ ಮಾಡುವಾಗ ಅದು ಒಂದೇ ಸಮ ಆಗಿರಬೇಕು, ಅದರದ್ದು ಸಮತಟ್ಟಾಗಿರ್ಬೇಕಾಗ್ತದೆ. ಅಂದ್ರೆ ಅದರಲ್ಲಿ ಯಾವುದೇ ಒಡಕು ಬೀಜ ಇರಬಾರ್ದು, ರೋಗಕ್ಕೆ ತುಪ್ತ ಬೀಜ ಇರಬಾರ್ದು, ಮತ್ತೆ ಕಳಪೆ ಬೀಜ ಇರಬಾರ್ದು, ಅಂದ್ರೆ ಸಣ್ಣ ಅತಿ ಸಣ್ಣ ಚಿಕ್ಕ ಆತರ ಯಾವ್ದು ಕಸ ಕಡ್ಡಿ ಯಾವ್ದು ಇರ್ಕೂಡುದು ಅದರಲ್ಲಿ. ಸೊ ಜಲ ವಸ್ತುಗಳು ಯಾವ್ದು ಇರ್ಕೂಡುದು. ಸೊ ಅಂತ ಒಂದು ಏನು ಸಂಸ್ಕರಿದ ಒಂದು ಬೀಜವನ್ನ ನಾವು ಉಪಯೋಗ ಮಾಡಿದ್ದೆ ಆದ್ರೆ ಅದಕ್ಕೆ ಭೌತಿಕ ಶುದ್ಧ ಚೆನ್ನಾಗಿರುತ್ತೆ. ಇದಕ್ಕೂ ಸಹ ಬೀಜ ಕಾಯ್ದೆಯಲ್ಲಿ ನಿಗದಿಯನ್ನು ಪಡಿಸಿದ್ದಾರೆ. ಸೊ ಅದರಲ್ಲಿ 98% ಭೌತಿಕ ಶುದ್ಧತೆಯನ್ನ ಇರಲೇಬೇಕಾಗುತ್ತೆ. ಎಲ್ಲಾ ಬೆಳೆಗಳಿಗೂ ಭೌತಿಕ ಶುದ್ಧತೆ ಇರಬೇಕಾಗ್ತದೆ. ಮತ್ತೆ ಮೂರನೇ ಒಂದು ಗುಣಧರ್ಮ ಅಂತ ಹೇಳಿದ್ರೆ ಅದು ಜೈವಿಕ ಶಕ್ತಿ ಅಂತ ಹೇಳ್ತೇವೆ, ಅಂದ್ರೆ ಬೀಜ ಮೊಳಕೆ ಪ್ರಮಾಣ. ಸೊ ಇದು ಸಹ ಕೇಂದ್ರ ಸರ್ಕಾರ ಈ ಬೀಜ ಕಾಯ್ದೆ ಅಡಿಯಲ್ಲಿ ಹಲವಾರು ಒಂದೊಂದು ಬೆಳೆಗೆ ಒಂದೊಂದು ಮೊಳಕೆ ಪ್ರಮಾಣನ ನಿಗದಿಪಡಿಸಿದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ ಭತ್ತಕ್ಕಾದ್ರೆ 80% ಕಡಿಮೆ ಅಂದ್ರೆ ಅಷ್ಟು ಇರಬೇಕಾಗ್ತದೆ, ಕನಿಷ್ಠ ಮೊಳಕೆ ಪ್ರಮಾಣ ಇರಬೇಕಾಗುತ್ತೆ. ಅದೇ ರಾಗಿ ಆದ್ರೆ 75% ಮೊಳಕೆ ಪ್ರಮಾಣ ಇರಬೇಕಾಗ್ತದೆ. ಹಾಗೆ ಉದ್ದು, ಅಲಸಂದೆ, ಕಡಲೆ ಇದಕ್ಕೆ ಸುಮಾರು 75% ಇರಬೇಕಾಗುತ್ತೆ. ಅದೇ ಶೇಂಗಾ ಆದ್ರೆ, ಅದೇ ಕಡಲೆಕಾಯಿ ಆದ್ರೆ 70% ಇರಬೇಕಾಗ್ತದೆ. ಮತ್ತೆ ಮೆಕ್ಕೆಜೋಳಕ್ಕೆ ಬಂದ್ರೆ 90% ಮೊಳಕೆ ಪ್ರಮಾಣ ಇದು ಕನಿಷ್ಠ ಹೇಳ್ತಾ ಇರೋದು. ಇದಕ್ಕಿಂತ ಜಾಸ್ತಿ ಇರಬಹುದು, ಅದಕ್ಕಿಂತ ಕಡಿಮೆ ಇರಬಾರದು. ಸೊ ಅಂತಹ ಒಂದು ಬೀಜವನ್ನೇ ನಾವು ಖರೀದಿ ಮಾಡಬೇಕಾಗುತ್ತೆ. ಸೊ ಇಂತಹ ಉತ್ತಮ ಗುಣಮಟ್ಟ ಏನು ಬೀಜ ಇರುತ್ತೆ ಮೊಳಕೆ ಪ್ರಮಾಣ ಅದನ್ನ ಒಳ್ಳೆಯ ಬೀಜ ಅಂತ ನಾವು ಹೇಳ್ತೇವೆ. ಮತ್ತೆ ಇನ್ನೊಂದು, ಈಗ ಯಾಕೆ ಮೊಳಕೆ ಪ್ರಮಾಣ ಚೆನ್ನಾಗಿರಬೇಕು ಅಂತಂದ್ರೆ ಅವರಿಗೆ ಒಂದು ಎಕರೆಯಲ್ಲಿ ನಮಗೆ ಇಷ್ಟೇ ನಿರ್ದಿಷ್ಟವಾದಂತಹ ಒಂದು ಸಸಿಗಳು ಬೇಕಾಗ್ತದೆ. ಆ ನಿರ್ದಿಷ್ಟ ಸಸಿ ಚೆನ್ನಾಗಿ ಬರಬೇಕು, ಎಲ್ಲ ಚೆನ್ನಾಗಿ ಉತ್ತಮ ಫಸಲು ಬರಬೇಕು ಅಂತಂದ್ರೆ ನಿಗದಿತ ಮಟ್ಟದ ಒಂದು ಮೊಳಕೆ ಪ್ರಮಾಣ ಇರಬೇಕಾಗುತ್ತೆ. ಮತ್ತೆ ಇನ್ನೊಂದು ಗುಣಧರ್ಮ ಅಂತ ಹೇಳಿದ್ರೆ ಬೀಜದ ಬಲ ಅಂತ ಹೇಳ್ತೇವೆ. ಅಂದ್ರೆ ಮೊಳಕೆ ಬಂದ್ರೆ ಅಷ್ಟೇ ಸಾಲದು, ಅದು ಬೀಜ ಒಂದು ವಾತಾವರಣದ ವೈಪರೀತ್ಯ ತಡ್ಕೊಳ್ಳುವಂತ ಶಕ್ತಿನೂ ಇರಬೇಕಾಗುತ್ತೆ. ಅಂದ್ರೆ ಬಲ ಚೆನ್ನಾಗಿರ್ಬೇಕು, ಅವಾಗ ಬೇರು ಚೆನ್ನಾಗಿ ಬಿಡುತ್ತೆ, ಕಾಂಡ ಚೆನ್ನಾಗಿ ಬಿಡುತ್ತೆ, ಮತ್ತೆ ಅದಕ್ಕೆ ರೋಗ ರುಜಿನಗಳಿಗೆ ತಡ್ಕೊಳ್ಳುವಂತ ಶಕ್ತಿ ಇರುತ್ತೆ. ಹಾಗೆ ಬೀಜ ಬಲ ಅಂತ ಹೇಳ್ತೇವೆ, ಅದನ್ನು ಸಹ ಚೆನ್ನಾಗಿರಬೇಕಾಗ್ತದೆ. ಆಮೇಲೆ ತೇವಾಂಶ, ಈ ತೇವಾಂಶ ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ನಾವು ಶೇಖರಣೆ ಮಾಡುವಾಗ ಅಥವಾ ಬೀಜವನ್ನ ಮುಂದಿನ ಹಂಗಾಮಗಳಿಗೆ ಇಟ್ಕೋಬೇಕು ಅಂತಂದಾಗ ಬಹಳಷ್ಟು ಕಡಿಮೆ ಇರಬೇಕಾಗುತ್ತೆ ತೇವಾಂಶ. ಅಂದ್ರೆ ಈಗ ಹವೆ ನಿಯಂತ್ರಿತ ಒಂದು ಏನು ಚೀಲ ಅಂತ ಹೇಳ್ತೇವೆ, ಈಗ ಬಟ್ಟೆ ಚೀಲ ಆಯ್ತು ಅಂತಂದ್ರೆ ಅದು ಗಾಳಿ ಆಡ್ತಾ ಇರುತ್ತೆ. ಸೊ ಅಂತ ಒಂದು ಚೀಲದಲ್ಲಿ ನಾವೇನಾದ್ರು ಶೇಖರಣೆ ಮಾಡಬೇಕು ಅಂದ್ರೆ 12% ಮಾತ್ರ ನಾವು ತೇವಾಂಶವನ್ನ ಇಟ್ಕೋಬೇಕಾಗುತ್ತೆ. ಅದೇ ಒಂದು ಏನು ಡಬ್ಬಿಲಿ ಅಥವಾ ಗ್ಲಾಸ್ ಜಾರ್ ಅಲ್ಲಿ ಅಥವಾ ಒಂದು ಪಾಲಿಥಿನ್ ಶೀಟ್ ಅಲ್ಲಿ ಏನಾದ್ರು ಬ್ಯಾಗಲ್ಲಿ ನಾವೇನಾದ್ರು ಶೇಖರಣೆ ಮಾಡಬೇಕು ಅಂತಂದಾಗ ಶೇಕಡ 8% ಮಾತ್ರ ತೇವಾಂಶ ಇರಬೇಕಾಗ್ತದೆ. ಸೊ ಹಾಗಾಗಿ ಏನಾಗುತ್ತೆ, ತೇವಾಂಶನೂ ಬಹಳ ಮುಖ್ಯ. ಅಂದ್ರೆ ನಾವು ಅದು ಚೆನ್ನಾಗಿ ಅದು ದೀರ್ಘಾವಧಿ ಇರಬೇಕು, ನಮ್ಮ ಬೀಜ ಚೆನ್ನಾಗಿ ಮೊಳಕೆ ಬರಬೇಕು ಅಂತಂದ್ರೆ ತೇವಾಂಶ ಬಹಳಷ್ಟು ಕಡಿಮೆ ಇದ್ದಷ್ಟು ಒಳ್ಳೆಯದು. ಯಾಕೆಂದ್ರೆ ಬೀಜವು ಸಹ ನಮಗೇನು ಮನುಷ್ಯ ಅಥವಾ ಪ್ರಾಣಿ ಹೇಗೆ ಉಸಿರಾಡ್ತವೆ, ಬೀಜವು ಒಂದು ಜೀವ ಇರುವಂತಹ ಒಂದು ಪರಿಕರ ಅದು ನಮ್ಮ ಕೃಷಿಯಲ್ಲಿ. ಹಾಗಾಗಿ ನಾವು ತೇವಾಂಶ ಕಡಿಮೆ ಇದ್ದಷ್ಟು ಅದು ಬಳಕೆ ಚೆನ್ನಾಗಿ ಬರುತ್ತೆ, ಅಂದ್ರೆ ದೀರ್ಘಾವಧಿ ಅದು ಜಾಸ್ತಿ ಆಗ್ತದೆ. ಸೊ ಇನ್ನೊಂದು ಬಹಳ ಮುಖ್ಯವಾದ ಗುಣಧರ್ಮ ಅಂತ ಹೇಳಿದ್ರೆ ನಿರೋಗಿ ಆಗಿರ್ಬೇಕು, ರೋಗಗಳಿರಬಾರ್ದು. ಅಂದ್ರೆ ರೋಗ ಏನು ತಗಲುವಂತಹ ಕ್ರಿಮಿ ಆಯ್ತು ಅಥವಾ ಕೀಟಗಳಾಯ್ತು ಯಾವ್ದು ಇರ್ಕೂಡುದು. ಸೊ ಹಾಗಾಗಿ ಏನಾಗುತ್ತೆ, ಈ ಎಲ್ಲಾ 5 ಅಥವಾ 6 ಗುಣಧರ್ಮಗಳು ನಾನು ಹೇಳಿದೆ, ಇವೆಲ್ಲ ಚೆನ್ನಾಗಿದ್ದಾಗ ಮಾತ್ರ ಅದು ಒಳ್ಳೆಯ ಗುಣಮಟ್ಟ ಬೀಜ ಅಂತ ಹೇಳ್ತೇವೆ. ಈ ಎಲ್ಲಾ ಗುಣಧರ್ಮಗಳು ಇರುವಂತಹ ಬೀಜ ಯಾವ್ದಲ್ಲಿ ಇರುತ್ತೆ ಅಂತ ನಮ್ಮ ರೈತ ಬಾಂಧವರಲ್ಲಿ ಪ್ರಶ್ನೆ ಕೇಳಬಹುದು. ಸೊ ಇದು ಪ್ರಮಾಣೀಕರಿಸಿದ ಒಂದು ಬೀಜದಲ್ಲಿ ನಮ್ಗೆ ಎಲ್ಲಾ ಈ ಗುಣಧರ್ಮಗಳು ಇರುತ್ತೆ. ಅಂದ್ರೆ ಬೀಜ ಪ್ರಮಾಣೀಕರಣ ಸಂಸ್ಥೆ ಅಂತ ಒಂದು ನಮ್ಮ ಒಂದು ಅಂಗ ಸಂಸ್ಥೆ ಇದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದ್ದು. ಸೊ ಅದು ಎಲ್ಲಾ ಒಂದು ಹಂತದಲ್ಲೂ ಸಹ ಅವರು ಪರೀಕ್ಷೆಯನ್ನ ಮಾಡಿ ಅದನ್ನ ಗುಣಧರ್ಮವನ್ನ ಖಾತರಿಪಡಿಸಿಕೊಂಡು ಅದನ್ನ ಅವರು ಸರ್ಟಿಫಿಕೇಟ್ ಕೊಡ್ತಾರೆ. ಅಂದ್ರೆ ಅದು ಯಾವುದೇ ಒಬ್ಬ ರೈತ ಬೀಜವನ್ನ ಖರೀದಿ ಮಾಡಬೇಕು ಅಂತಂದ್ರೆ ಆ ಒಂದು ಬೀಜ ಚೀಲದಲ್ಲಿ ಅದು ನೀಲಿ ಚೀಟಿ ಇರುತ್ತೆ. ಆ ನೀಲಿ ಚೀಟಿ ಇದ್ದು ಅಂದ್ರೆ ಅದು ಪ್ರಮಾಣೀಕರಿಸಿದ ಒಂದು ಬೀಜ ಅಂತ ಅರ್ಥ ಮಾಡ್ಕೋಬೇಕು ರೈತ ಬಾಂಧವರು. ಯಾವುದೇ ಬೆಳೆ ಇರಬಹುದು, ಒಂದು ಬೀಜವನ್ನ ಖರೀದಿ ಮಾಡಬೇಕು ಅಂದ್ರೆ ಆ ನೀಲಿ ಚೀಟಿ ಇರುವಂತಹ ಒಂದು ಚೀಲವನ್ನ ಅವರು ಖರೀದಿ ಮಾಡಿದ್ರೆ ಬಹಳ ಒಳ್ಳೆಯದು. ಎಲ್ಲಾ ಗುಣಧರ್ಮಗಳು ಅದರಲ್ಲಿ ಖಾತರಿಪಡಿಸಿಕೊಂಡೇ ಅವನ್ನು ಪ್ರಮಾಣೀಕರಿಸಿರ್ತಾರೆ. ಈಗ ನಾವು ಈ ತರದ ಪ್ರಮಾಣೀಕರಣಗೊಂಡಂತಹ ಬೀಜಗಳನ್ನ ಕೊಂಡ್ಕೊಂಡ ಮೇಲೂ ಕೂಡ ನಮ್ಗೇನಾದ್ರೂ ಡೌಟ್ ಇತ್ತು ಅಂತ ಹೇಳಿದ್ರೆ, ನೀವ್ ಹೇಳಿದಂತ ಈ 5 ಅಂಶಗಳು ಸರಿ ಇದೆಯೋ ಇಲ್ಲೋ ಅನ್ನೋಂಥದ್ದನ್ನ ಪರೀಕ್ಷೆ ಮಾಡ್ತಕ್ಕಂಥದ್ದು ಹೇಗೆ? ಈಗ ರೈತ ಬಂದರು ಅನೇಕ ಒಂದು ಬೀಜಗಳನ್ನ ಖರೀದಿ ಮಾಡ್ತಾ ಇರ್ತಾರೆ, ಅದು ಖಾಸಗಿ ಸಂಸ್ಥೆ ಇರಬಹುದು, ಅರೆಕರ್ಗ ಸಂಸ್ಥೆ ಇರಬಹುದು ಅಥವಾ ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಬೀಜವನ್ನ ನಾವು ಮಾರಾಟ ಮಾಡ್ತಾ ಇರ್ತವೆ, ಅವರು ಖರೀದಿ ಮಾಡ್ತಾರೆ. ಸೊ ಅದು ಅಕಸ್ಮಾತ್ ಅವರು ಯಾವುದೇ ಒಂದು ಬೀಜವನ್ನ ಖರೀದಿ ಮಾಡಿ ಅವರು ಹೊಲಕ್ಕೆ ಬೀಜವನ್ನ ಬಿತ್ತಿದಾಗ ಮೊಳಕೆ ಪ್ರಮಾಣ ಕಡಿಮೆ ಆಯ್ತು ಅಂತಂದ್ರೆ ಅಂತ ಅಥವಾ ಯಾವ್ದೋ ಒಂದು ತಿಳಿಸಿದ್ದೆ ಸರಿಗಿಲ್ಲ ಅಂತಂದ್ರೆ ಅವರಿಗೆ ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂತ ಒಂದು ಕಾಯ್ದೆಯಲ್ಲಿ ಇದೆ, ಬೀಜ ಕಾಯ್ದೆಯಲ್ಲಿ ಇದೆ. ಅಂದ್ರೆ ಅವರು ಎಲ್ಲಾ ಒಂದು ಬೀಜವನ್ನ ಇಟ್ಕೊಂಡಿರ್ಬೇಕು, ಅಂದ್ರೆ ಸ್ವಲ್ಪ ಪ್ರಮಾಣ ಬೀಜವನ್ನ ಇಟ್ಕೊಂಡಿರ್ಬೇಕು ಅಥವಾ ಚೀಲವನ್ನ ಇಟ್ಕೊಂಡಿರ್ಬೇಕು ಮತ್ತೆ ಅವ್ರ ಬ್ಯಾಗ್ ಮೇಲೆ ಅಂಟಿಸಿರುವಂತ ಚೀಟಿಗಳನ್ನ ಇಟ್ಕೊಂಡಿರ್ಬೇಕಾಗುತ್ತೆ. ಸೊ ಎಲ್ಲಾ ಇಟ್ಕೊಂಡು ಅದನ್ನ ನಮ್ಮ ಸಹಾಯಕ ಕೃಷಿ ಅಧಿಕಾರಿಗಳಿಗೆ ಅವರು ದೂರನ್ನ ಸಲ್ಲಿಸಬಹುದು. ಅಂದ್ರೆ ಲಿಖಿತವಾಗಿ ಅವರು ದೂರನ್ನ ಸಲ್ಲಿಸಿ ಸರಿಯಾದ ಸಮಯದಲ್ಲಿ ಅವರು ದೂರನ್ನ ಕೊಟ್ಟಾಗ ಅವರು ಒಂದು ಸಮಿತಿಯನ್ನ ಮಾಡಿ ನಮ್ಮ ವಿಶ್ವವಿದ್ಯಾಲಯದ ವಿಜ್ಞಾನಿಗಳೆಲ್ಲ ಬಂದು ನೋಡ್ತಾರೆ. ಸೊ ಅದು ಬೀಜದಿಂದನೇ ಈ ಬೆಳೆ ಹಾನಿ ಆಗಿತ್ತು ಅಂತಂದ್ರೆ ಸೊ ಅದರಲ್ಲಿ ಪರಿಹಾರ ಕಂಡುಕೊಳ್ಳಕ್ಕೆ ಬೀಜ ಕಾಯ್ದೆಯಲ್ಲಿ ಅಡಿಯಲ್ಲಿ ಅವರಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೆಲವರು ಮನೆಯಲ್ಲಿ ಬೀಜವನ್ನು ಪರೀಕ್ಷೆ ಮಾಡ್ಕೊಳ್ತಾರೆ, ಬಹಳ ಮುಖ್ಯವಾಗಿ ನಾವೇನು ಈ ಮೊಳಕೆ ಪ್ರಮಾಣ ಹೇಳಿದ್ರು ಅದರ ಪರೀಕ್ಷೆಯನ್ನು ಮಾಡ್ತಕ್ಕಂಥದ್ದು ಇದೆ, ಹೇಗೆ ಮಾಡ್ತಕ್ಕಂಥದ್ದು? ಈಗ ಸರ್ವೇ ಸಾಮಾನ್ಯವಾಗಿ ನಮ್ಮ ರೈತ ಬಂಧು ನಮ್ಮ ದೇಶದಲ್ಲಿ ಸುಮಾರು 70-80% ಜನ ರೈತ ಬಂಧುರು ತಾವೇ ಬೆಳೆದಂತ ಒಂದು ವಾಣಿಜ್ಯ ಬೆಳೆಯಲ್ಲಿ ಸ್ವಲ್ಪ ಪ್ರಮಾಣವನ್ನು ಮುಂದಿನ ಹಂಗಾಮಗಾಗಿ ಅಥವಾ ಮುಂದಿನ ವರ್ಷ ಬಿತ್ತಕ್ಕೋಸ್ಕರ ತಾವೇ ಒಂದು ಸ್ವಲ್ಪ ಪ್ರಮಾಣ ಬೀಜವನ್ನು ಇಟ್ಕೊಂಡಿರ್ತಾರೆ. ಸೊ ಅವರು ಇಟ್ಕೊಳ್ಳುವಾಗ ಏನ್ ಮಾಡಬೇಕು ಅಂತಂದ್ರೆ ಅವರು ಬಿತ್ತಕ್ ಮುಂಚೆ ಒಂದು ತಿಂಗಳು ಅಥವಾ 2 ತಿಂಗಳು ಮುಂಚೆ ಸ್ವಲ್ಪ ಪ್ರಮಾಣ ಅಂದ್ರೆ 1/2 kg ಒಂದು ಕೆಜಿ ಅಷ್ಟು ಕೊಡಬೇಕಾಗುತ್ತೆ. ಅಂದ್ರೆ ನಮ್ಮಲ್ಲಿ ಕೃಷಿ ಇಲಾಖೆಯಲ್ಲಿ ನೋಟಿಫೈಡ್ ಲ್ಯಾಬೊರೇಟರೀಸ್ ಅಂತ ಇದೆ, ಅಂದ್ರೆ ಬೀಜ ಪರೀಕ್ಷಾ ಕೇಂದ್ರಗಳಿದ್ದಾವೆ. ಸೊ ಅಲ್ಲಿ ಅವರು ಉಚಿತವಾಗಿ ಬೀಜವನ್ನ ಪರೀಕ್ಷೆ ಮಾಡ್ಕೋಬಹುದಾಗಿದೆ. ಅಂದ್ರೆ ಅವರು ಖಾತರಿ ಪಡಿಸಿಕೊಂಡು ಅದನ್ನ ಬೀಜವನ್ನ ಅವರು ಬಿತ್ತನೆ ಮಾಡೋದು ಒಳ್ಳೇದು ನಮ್ಮ ರೈತ ಬಾಂಧವರು. ಅಂದ್ರೆ 1 ತಿಂಗಳು ಮುಂಚೆ ಅಥವಾ 2 ತಿಂಗಳು ಮುಂಚೆ ಬಿತ್ತನೆ ಮಾಡಕ್ ಮುಂಚೆ ನಮ್ಮ ರೈತ ಸಂಪರ್ಕ ಕೇಂದ್ರಗಳಿಗೆ ಆ ಒಂದು ಏನು ಬೀಜ ಮಾದರಿಯನ್ನು ತೆಗೆದುಕೊಂಡು ಕೊಟ್ಟರೆ ಅವರಿಗೆ ಅಲ್ಲಿ ಅವರು ಉಚಿತವಾಗಿ ಅದನ್ನ ಪರೀಕ್ಷೆಯನ್ನು ಮಾಡುವ ವ್ಯವಸ್ಥೆಯನ್ನು ಸಹ ಕೃಷಿ ಇಲಾಖೆಯ ಕಡೆಯಿಂದ ಇದೆ ಅದನ್ನ. ಸೊ ಆ ಒಂದು ಉಪಯೋಗವನ್ನು ಸಹ ರೈತ ಬಂದ್ರು ಮಾಡ್ಕೋಬಹುದು. ಅಥವಾ ಅದಾಗಿಲ್ಲ ಅಂದ್ರೆ ಮನೆಯಲ್ಲೇ ಅವರು ಪರೀಕ್ಷೆಯನ್ನು ಮಾಡ್ಕೊಳ್ಳುವಂತ ಒಂದು ವಿಧಾನಗಳಿದಾವೆ. ಅಂದಿಗೆ ನಾವು ನ್ಯೂಸ್ ಪೇಪರ್ ನೋಡ್ತಾ ಇರ್ತವೆ, ದಿನನಿತ್ಯದ ಪತ್ರಿಕೆಗಳು ಬರ್ತಾ ಇರುತ್ತೆ, ಅದನ್ನ ಸ್ವಲ್ಪ ಒದ್ದೆ ಮಾಡಿ ನಾವು ಅದನ್ನ ಒಂದು 100 ಬೀಜ ಅದ್ರಲ್ಲಿ ಹಾಕಿ ಮತ್ತೆ ಒಂದು 2 ಪದರ ಮಾಡಿಕೊಂಡು ಅದ್ ಮೇಲೆ ಬೀಜವನ್ನ ಅದ್ರ ಮೇಲೆ ಇಟ್ಟು ಮತ್ತೆ ಒಂದು ಇನ್ನೊಂದು ಪದರವನ್ನ ಹಾಳೆಯನ್ನ ಮುಚ್ಚಿ ಅದನ್ನ ಸ್ವಲ್ಪ ಲೂಸ್ ಆಗಿ ಅದನ್ನ ಕಟ್ಟಿಬಿಟ್ಟು ಒಂದ್ ಕಡೆ ಇಟ್ಟು ಅದನ್ನ ಸರಿಯಾಗಿ ಗಾಳಿ ಆಡ ಕಡೆ ಇಟ್ಟುಬಿಟ್ಟು ಒಂದು ವಾರ ಆದ್ಮೇಲೆ ತೆಗೆದು ನೋಡಿದ್ರೆ ಸೊ ಅದ್ರಲ್ಲಿ ಎಷ್ಟು ಪ್ರಮಾಣ ಮೊಳಕೆ ಬಂದಿದೆ ಅನ್ನೋದು ನೋಡ್ಕೋಬಹುದು. ಅದು ಅದಾಗಿಲ್ಲ ಅಂತಂದ್ರೆ ಮರಳು ಮನೆ ಮುಂದೆನೆ ಅಥವಾ ಹೊಲದಲ್ಲೇನೆ ಒಂದು ಸಮತಟ್ಟಾದ ಒಂದು ಪ್ರದೇಶದಲ್ಲಿ ಮರಳಿನ ಮೇಲೆ ಅವರು ಒಂದ್ ಸ್ವಲ್ಪ ಒದ್ದೆ ಮಾಡಿ ಮರಳನ್ನ 100 ಬೀಜ ಒಂದು ಹಾಕಿ ಒಂದು ವಾರ ಆದ್ಮೇಲೆ ಅದನ್ನ ಸ್ವಲ್ಪ ನೋಡ್ಕೊಳ್ತಾರೆ. ಸ್ವಲ್ಪ ಬೇಕಾದಾಗ ನೀರನ್ನ ಸ್ವಲ್ಪ ಹಾಕ್ತಾ ಇರಬೇಕಾಗುತ್ತೆ. ಹಾಗೆ ಒಂದು ವಾರ ಆದ್ಮೇಲೆ ಅವರು ಗಿಡಗಳು ಎಷ್ಟು ಬಂದಿದೆ ಅಂತ ನೋಡ್ಕೊಂಡು ಅದನ್ನ ಅವನು ಎಣಿಸ್ಕೊಂಡು ಇಷ್ಟು ಪ್ರಮಾಣ ಇದೆಯಾ ಇಲ್ವಾ ಅಂತ ಖಾತ್ರಿ ಪಡಿಸಿಕೊಂಡು ತಮ್ಮದೇ ಆದ ಒಂದು ಬೀಜವನ್ನು ಉಪಯೋಗ ಮಾಡಿದ್ರು ಬಹಳ ಸೂಕ್ತ ಅಂತ ಹೇಳಲಿಕ್ಕೆ. ಹೀಗೆ ಅವರು ಮನೆಯಲ್ಲಿಯೂ ಕೂಡ ಪರೀಕ್ಷೆಯನ್ನ ಮಾಡ್ಕೊಳ್ಬಹುದು. ತಾವಾಗ್ಲೇ ಆರಂಭದಲ್ಲಿ ಹೇಳಿದ್ರಿ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಈ ಬಿತ್ತನೆ ಬೀಜ ಅಂತಕ್ಕಂಥದ್ದು. ಒಂದು ನಮ್ಮ ಕೃಷಿ ನಿರ್ಧಾರ ಆಗ್ತಕ್ಕಂಥದ್ದು ಬಿತ್ತನೆ ಬೀಜ ಎಷ್ಟು ಪ್ರಮಾಣದಲ್ಲಿ ಶುದ್ಧತೆಯಿಂದ ಇದೆ, ಗುಣಮಟ್ಟದಿಂದ ಇದೆ ಅನ್ನೋದ್ರ ಮೇಲೆ ಅದು ಪರಿಣಾಮವನ್ನ ಬೀರುತ್ತೆ. ಎರಡನೇದಾಗಿ ಅದರ ಬೆಲೆ ಇವತ್ತು ಹೆಚ್ಚು ಮಹತ್ವ ತಂದುಕೊಟ್ಟಿದೆ. ಯಾಕೆ ಅಂತಂದ್ರೆ ಬಿತ್ತನೆ ಬೀಜ ಅಂತ ಅಂದ್ರೆ ಬಹಳ ದುಬಾರಿ ಅನ್ನುವಂಥದ್ದು ಕೂಡ ನಮ್ಮ ಕೃಷಿಕರಲ್ಲಿ ಇರತಕ್ಕಂಥದ್ದು. ದುಬಾರಿಯೂ ಕೂಡ ಹೌದು, ಅದು ರಸಗೊಬ್ಬರದ ನಂತರ ಅಥವಾ ರಸಗೊಬ್ಬರದ ಮೊದಲನೇ ಸ್ಥಾನವನ್ನ ಇದು ಆಕ್ರಮಿಸಿಕೊಳ್ಳುತ್ತೆ. ಈ ನಿಟ್ಟಿನಲ್ಲಿ ಇಷ್ಟೊಂದು ದುಬಾರಿಯಾದಂತಹ ಬಿತ್ತನೆ ಬೀಜಗಳನ್ನ ಖರೀದಿ ಮಾಡತಕ್ಕಂಥ ಸಂದರ್ಭದಲ್ಲಿ ಸಂದರ್ಭದಲ್ಲಿ ನಮ್ಮ ಕೃಷಿಕರು ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ? ಸರಿಯಾಗಿ ಹೇಳಿದ್ರೆ, ಯಾಕಂದ್ರೆ ಕೃಷಿ ಪರಿಕರಗಳನ್ನ ಆಗ್ಲಿ ಹೇಳಿದಾಗೆ ಬೀಜದ ಬಹಳಷ್ಟು ಪ್ರಮುಖ ಸ್ಥಾನವನ್ನು ಹೊಂದುತ್ತೆ. ಸೊ ಯಾವುದೇ ಒಂದು ಬೆಳೆ ಅದು ಸರಿಯಾಗಿ ಬರಬೇಕು ಅಂದ್ರೆ ಬೀಜ ಬಹಳ ಮುಖ್ಯ. ಸೊ ಇದರಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಈ ಒಂದು ಬೀಜವನ್ನ ಮಾರಾಟ ಮಾಡ್ತಾ ಇರುತ್ತೆ, ಅಂದ್ರೆ ಖಾಸಗಿ ಸಂಸ್ಥೆಗಳು ಸಹ ಬೀಜವನ್ನ ಮಾರಾಟ ಮಾಡಿರುತ್ತೆ. ಅದರಲ್ಲಿ ನಮಗೆ ಬೀಜ ಕಾಯ್ದೆ ಅಡಿಯಲ್ಲಿ ಅದಕ್ಕೆ ಒಂದು ಪರವಾನಗಿನ ಕೊಟ್ಟಿದ್ದಾರೆ, ಅಂದ್ರೆ ಅದಕ್ಕೆ ಏನು ನಿಜ ಬೀಜ ಅಂತ ಹೇಳ್ತೇವೆ. ಅಂದ್ರೆ ಪ್ರಮಾಣೀಕರಿಸಿದ ಎಲ್ಲಾ ಬಿತ್ತನೆ ಬೀಜ ಪ್ರಮಾಣೀಕರಿಸಿರಲಿಲ್ಲ, ಅದು ಕಡ್ಡಾಯ ಇರೋದಿಲ್ಲ ನಮ್ಮ ದೇಶದಲ್ಲಿ. ಹಾಗಾಗಿ ಏನಾಗುತ್ತೆ, ಖಾಸಗಿ ಸಂಸ್ಥೆಗಳು ತಾವೇ ಅಭಿವೃದ್ಧಿಪಡಿಸಿರುವಂತಹ ಒಂದು ತಳಿಗಳನ್ನ ತಾವೇ ಅದನ್ನ ಪರೀಕ್ಷೆ ಮಾಡಿ ಅದನ್ನ ಒಂದು ನೀಲಿ ಚೀಟಿ ಬದಲು ಹಸಿರು ಚೀಟಿ ಅಂತ ಇರುತ್ತೆ. ಸೊ ಅದನ್ನ ನಿಜ ಬೀಜ ಅಂತ ಹೇಳ್ತೇವೆ. ಅಂದ್ರೆ ಪ್ರಮಾಣೀಕರಿಸಿದ ಬಿತ್ತನೆ ಬೀಜಕ್ಕೆ ಯಾವ ಒಂದು ಗುಣಧರ್ಮ ಇದೆ ಅದೇ ಗುಣಧರ್ಮಗಳು ಸಹ ಈ ಒಂದು ನಿಜ ಬೀಜದಲ್ಲೂ ಅವ್ರು ಕಾಪಾಡಿಕೊಂಡಿರಬೇಕಾಗ್ತದೆ. ಅಂದ್ರೆ ಇದರದ ಒಂದು ಗುಣಧರ್ಮ ಕಾಪಾಡಿಕೊಳ್ಳೋದು ಆ ಒಂದು ಸಂಸ್ಥೆ, ಬೀಜೋತ್ಪಾದಕರು ಅಥವಾ ಬೀಜವನ್ನ ಮಾರಾಟ ಯಾರು ಮಾಡ್ತಾ ಇರ್ತಾರೆ ಅವರು ಅದನ್ನ ನಿರ್ದಿಷ್ಟವಾಗಿ ಅದನ್ನ ಪರೀಕ್ಷೆ ಮಾಡಿ ಅದನ್ನ ಖಾತರಿಪಡಿಸಿಕೊಂಡೇ ಅವರು ಮಾರಾಟವನ್ನ ಮಾಡಬೇಕಾಗ್ತದೆ. ಸೊ ಅಂತ ಸಂದರ್ಭದಲ್ಲಿ ರೈತ ಬಾಂಧವರು ಮೊಟ್ಟ ಮೊದಲೇ ಬಾರಿ ಏನಪ್ಪ ಅಂತಂದ್ರೆ, ಈಗ ನಮ್ಮ ವಿಶ್ವವಿದ್ಯಾಲಯಗಾಗಲಿ ನಾವು ಶಿಫಾರಸನ್ನ ಮಾಡಿದ್ದೇವೆ. ಈಗ ನಮ್ಮ ಹಾಸನ ಜಿಲ್ಲೆಯಲ್ಲಿ ತೆಗೆದುಕೊಂಡ್ರೆ ರಾಗಿ ಬೆಳೆಯನ್ನು ಅವರು ಏನೋ ಬೆಳಿಬೇಕು ಅಂದ್ರೆ ನಮ್ಮ ಒಂದು ಈ ಮುಂಗಾರಿಗೆ ಅಥವಾ ಹಿಂಗಾರಿಗೆ ಅಥವಾ ಬೇಸಿಗೆಗೆ ಬೇಕಾದ ತಳಿಗಳು ಯಾವ್ದಿದೆ ಅಂತ ನಾವು ಈಗಾಗಲೇ ಶಿಫಾರಸನ್ನು ಮಾಡಿದ್ದೇವೆ. ಸೊ ಅದನ್ನ ರೈತ ಬಾಂಧವರು ಮೊದಲು ನೋಡ್ಕೋಬೇಕು, ನನ್ನ ಪ್ರದೇಶಕ್ಕೆ ಯಾವುದು ಸೀಮಿತವಾಗಿರುವಂತಹ ಒಂದು ಒಳ್ಳೆಯ ಒಂದು ತಳಿ ಯಾವ್ದಿದೆ ಅದನ್ನ ಅವರು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅದನ್ನ ಮಾಡಿಕೊಂಡು ಮತ್ತೆ ಖರೀದಿ ಮಾಡುವಾಗ ಏನ್ ಮಾಡುವ ಬ್ಯಾಗ್ ಅಲ್ಲಿ ನೋಡಬೇಕಾಗುತ್ತೆ. ಅದರಲ್ಲಿ ಒಂದು ಚೀಟಿ ನಾನು ಆಗ್ಲೇ ಹೇಳಿದೆ, ಅದು ನೀಲಿ ಚೀಟಿ ಇರಲಿ ಅಥವಾ ಹಸಿರು ಚೀಟಿ ಯಾವುದೇ ಇರಲಿ, ಅದ್ರ ಎಲ್ಲಾ ಒಂದು ವಿವರನ ಕೊಟ್ಟಿರ್ತಾರೆ. ಅಂದ್ರೆ ಬೆಳೆಯ ಹೆಸರು, ತಳಿಯ ಹೆಸರು, ಮತ್ತೆ ಪರೀಕ್ಷೆ ಮಾಡಿದ ದಿನಾಂಕ, ಮತ್ತೆ ಅವಧಿ ಎಷ್ಟಿದೆ ಅಂತ. ಇದು ಬಹಳ ಮುಖ್ಯ, ಯಾಕೆಂದ್ರೆ ಯಾವುದೇ ಒಂದು ಬೀಜವನ್ನ ನಾವು ಮೊತ್ತ ಮೊದಲು ಪರೀಕ್ಷೆ ಮಾಡಿದಾಗ ಅದರ ಅವಧಿ 9 ತಿಂಗಳಿರುತ್ತೆ. ಆ 9 ತಿಂಗಳು ಇದೆಯಾ ಇಲ್ವಾ ಅನ್ನೋದನ್ನ ಅವ್ರು ಖಾತ್ರಿಪಡಿಸ್ಕೋಬೇಕು. ಮತ್ತೆ ಇದಲ್ಲದೆ ರಾಶಿ ಸಂಖ್ಯೆ ಅಂತ ಇರುತ್ತೆ, ಆ ರಾಶಿ ಸಂಖ್ಯೆಯನ್ನು ಸಹ ಅವ್ರು ನೋಡಬೇಕು ಎಲ್ಲಿದೆ. ಅದಕ್ಕೆ ರಾಶಿ ಸಂಖ್ಯೆ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಸೊ ಯಾವ ರಾಜ್ಯದಲ್ಲಿ ಅದು ಬೀಜವನ್ನು ಉತ್ಪಾದನೆ ಮಾಡಿದ್ದಾರೆ, ಎಲ್ಲಿ ಸಂಸ್ಕರಣೆ ಮಾಡಿದ್ದಾರೆ, ಮತ್ತೆ ಎಲ್ಲಿ ಅದು ಪ್ರಮಾಣೀಕರಿಸ ಆಗಿರುತ್ತೆ, ಎಲ್ಲ ಅದರಲ್ಲಿ ಡೀಟೇಲ್ಸ್ ಇರುತ್ತೆ. ಅದರಲ್ಲಿ ಆ ವಿವರವನ್ನು ನೋಡಬೇಕಾಗ್ತದೆ. ಮತ್ತೆ ಸಂಸ್ಥೆ ಯಾವುದು ಅದನ್ನ ಅಭಿವೃದ್ಧಿಪಡಿಸಿ ಅದನ್ನ ಬೆಳೆದು ಬೀಜೋತ್ಪಾದನೆ ಮಾಡಿರುತ್ತೆ, ಆ ಸಂಸ್ಥೆಯ ಹೆಸರು ಮತ್ತೆ ಎಲ್ಲ ಅದನ್ನ ಸಿಗ್ನೇಚರ್ ಎಲ್ಲ ಇರುತ್ತೆ ಅದರಲ್ಲಿ, ಅದನ್ನೆಲ್ಲ ನೋಡಬೇಕಾಗುತ್ತೆ ಅವರು. ಮತ್ತೆ ಬೀಜ ಚೀಲ ಸರಿಯಾಗಿದೆಯಾ ಅಂತ ನೋಡ್ಕೋಬೇಕು, ಅದು ಹರಿದೋಗಿದೆಯಾ ಅಥವಾ ಬೇರೆ ಅದು ಬಿಟ್ಟೋಗಿದೆಯಾ ಹೊಲಿಗೆ ಅಂತೆಲ್ಲ ನೋಡಬೇಕಾಗ್ತದೆ. ಸೊ ಅದನ್ನೆಲ್ಲ ನೋಡಿಕೊಂಡು ಖಾತ್ರಿಪಡಿಸಿಕೊಂಡು ಬೀಜವನ್ನು ಖರೀದಿ ಮಾಡಬೇಕು. ಖರೀದಿ ಮಾಡೋ ಸಮಯದಲ್ಲಿ ಏನ್ ಮಾಡಬೇಕು ಅಂದ್ರೆ, ಅವರಿಗೆ ಆ ಒಂದು ಯಾರು ವಿತರಕರಿರ್ತಾರೆ ಅಥವಾ ಮಾರಾಟಗಾರರಿರ್ತಾರೆ, ಅವರು ಕಡ್ಡಾಯವಾಗಿ ರಸೀದಿಯನ್ನು ತೆಗೆದುಕೋಬೇಕಾಗುತ್ತೆ. ಕಡ್ಡಾಯ ಇದು, ಯಾಕೆಂತಂದ್ರೆ ಏನೇ ಒಂದು ಬೆಳೆ ಅವರಿಗೆ ನಷ್ಟ ಆಯಿತು ಅಂತಂದಾಗ, ಬೀಜದ ಗುಣಧರ್ಮ ಸರಿ ಇಲ್ಲ ಅಂತೇಳಿ ಅವರ ಬೆಳೆ ನಷ್ಟ ಆಯಿತು ಅಂತಂದಾಗ ಪರಿಹಾರ ಕಂಡುಕೊಳ್ಳಿಕ್ಕೆ ಇದು ದಾಖಲೆ ಬಹಳ ಮುಖ್ಯ. ಹಾಗಾಗಿ ಏನಂತ, ರೈತ ಬಂದವರು ಕಡ್ಡಾಯವಾಗಿ ಅವರು ಯಾವುದೇ ಒಂದು ಸಂಸ್ಥೆಯಿಂದ ಖರೀದಿ ಮಾಡಬೇಕಾದ್ರೆ ಹಣದ ರಸೀದಿಯನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಅಂದ್ರೆ ಅದರಲ್ಲಿ ಅವರ ಹೆಸರು, ಅವರ ವಿಳಾಸ, ಮತ್ತೆ ಆ ಬೆಳೆಯ ಹೆಸರು, ಮತ್ತೆ ಆ ಒಂದು ತಳಿಯ ಹೆಸರು, ರಾಶಿ ಸಂಖ್ಯೆ ಅವೆಲ್ಲದನ್ನು ಸಹ ಅವರು ಆ ಒಂದು ರಸೀದಿಯಲ್ಲಿ ನಮೂದನೆ ಮಾಡಲೇಬೇಕಾಗುತ್ತೆ. ಇದು ಬಹಳ ಮುಖ್ಯ. ಇದನ್ನ ಪಡ್ಕೊಂಡಿದ್ದೆ ಆಯ್ತು ಅಂತಂದ್ರೆ ಅವರಿಗೆ ಪರಿಹಾರ, ಅಕಸ್ಮಾತ್ ಅವ್ರ ಬೆಳೆ ನಷ್ಟ ಆಯ್ತು ಬೀಜದಿಂದ ಅಂತಂದಾಗ ಪರಿಹಾರ ಕಂಡುಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಈ ಬಿತ್ತನೆ ಬೀಜಕ್ಕೆ ಸಂಬಂಧಪಟ್ಟ ಹಾಗೆ ಬಿತ್ತನೆ ಮಾಡಿದ ನಂತರ ನಾವು ಏನೆಲ್ಲವನ್ನು ಕೂಡ ಬಹಳ ಜೋಪಾನವಾಗಿ ಕಾಪಾಡ್ಕೋಬೇಕು, ಮತ್ತೆ ಎಲ್ಲಿವರೆಗೆ ಕಾಪಾಡ್ಕೋಬೇಕು? ಈಗ ನಾನಾಗ್ಲೇ ಹೇಳಿದಾಗ ಖರೀದಿ ಮಾಡಿರ್ತಾರೆ, ಈಗ ಬಿತ್ತನೆ ಮಾಡ್ತಾರೆ, ಅದ್ರಲ್ಲಿ ಸ್ವಲ್ಪ ಬೀಜನ ಉಟ್ಕೊಂಡಿರ್ಬೇಕು. ಅದನ್ನ ಹೇಗೆ ಇಡ ಅಂತ ಸರ್? ಅದನ್ನ ಅದೇ ಚೀಲದಲ್ಲೇ ಇಟ್ಕೊಂಡವರು, ಅದೇನ್ ಚೀಲ ಖರೀದಿ ಮಾಡಿರ್ತಾರೆ ಅದೇ ಚೀಲದಲ್ಲಿ ಗಟ್ಟಿಯಾಗಿ ಇದು ಮಾಡಿ, ಯಾಕಂದ್ರೆ ಅದೆಲ್ಲ ಅದನ್ನ ಬೀಜವನ್ನ ಈಗಾಗಲೇ ಲೇಪನ ಮಾಡಿರ್ತಾರೆ, ಅದು ಬೀಜೋಪಚಾರ ಮಾಡಿರ್ತಾರೆ. ಆಗ್ಲಿ ಯಾವುದೇ ಒಂದು ಸಂಸ್ಥೆ ಅದನ್ನ ಬೀಜ ಮಾರಾಟ ಮಾಡಬೇಕು ಅಂದ್ರೆ ಅದಕ್ಕೆ ಕ್ರಿಮಿನಾಶಕ ಇರ್ಬೋದು ಅಥವಾ ಕೀಟನಾಶಕ ಇರ್ಬೋದು ಅದಕ್ಕೆ ಲೇಪನವನ್ನ ಮಾಡೇ ಇರ್ತಾರೆ, ಬೀಜೋಪಚಾರ ಮಾಡಿರ್ತಾರೆ. ಹಾಗಾಗಿ ಅವರು ಮತ್ತೆ ಏನು ಬೀಜೋಪಚಾರ ಮಾಡೋ ಅವಶ್ಯಕತೆ ಇರಲ್ಲ. ಅದನ್ನ ಒಂದು ಒಣ ಪ್ರದೇಶದಲ್ಲಿ ಅಂದ್ರೆ ಅದೇ ಚೀಲದಲ್ಲಿ ಅವರು ಗಟ್ಟಿಯಾಗಿ ಒಂದು ಅದನ್ನ ಕಟ್ಟುಬಿಟ್ಟು ಒಂದು ಕಡೆ ಇಟ್ಕೋಬೇಕಾಗುತ್ತೆ. ಅಲ್ಲಿ ಯಾವ ತೇವಾಂಶ ಜಾಸ್ತಿ ಇರಬಾರದು, ಮತ್ತೆ ಬಿಸಿಲಿಗೆ ಡೈರೆಕ್ಟ್ ಆಗಿ ಅದನ್ನ ಎಕ್ಸ್ಪೋಸ್ ಮಾಡಬಾರದು. ಸೊ ಹಾಗೆ ಒಂದ್ ಕಡೆ ಇಟ್ಕೊಂಡಿರಬೇಕಾಗುತ್ತೆ. ಸೊ ಅದು ಬೆಳೆ ಒಂದು 15 ದಿನ 20 ದಿನ ಆಯ್ತು, ಮೊಳಕೆ ಸರಿಗೆ ಬರಲಿಲ್ಲ, ಅಂತ ಟೈಮಲ್ಲಿ ಅವರು ಚೀಲವನ್ನ, ಬೀಜವನ್ನ, ಮತ್ತೆ ನಾನು ಆಗ್ಲೇ ಹೇಳಿದಾಗ ಚೀಟಿ ಏನಿರುತ್ತೆ ಆ ಚೀಟಿಯನ್ನು ಸಹ ಜೋಪಾನವಾಗಿ ಇಟ್ಕೊಂಡಿರ್ಬೇಕಾಗುತ್ತೆ, ಮತ್ತೆ ಹಣ ಕೊಟ್ಟಿದ್ದಕ್ಕೆ ರಸೀದಿ ಏನ್ ಪಡೆದಿರ್ತಾರೆ ಅದನ್ನು ಸಹ ಜೋಪಾನವಾಗಿ ಇಟ್ಕೊಂಡಿರ್ಬೇಕಾಗುತ್ತೆ. ಸೊ ಈ ಎಲ್ಲಾ ದಾಖಲಾತಿಗಳೊಂದಿಗೆ ಒಂದು ಲಿಖಿತ ರೂಪದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಂತ ಎಲ್ಲಾ ತಾಲೂಕಲ್ಲೂ ಇದಾರೆ, ಆ ಕೃಷಿ ಇಲಾಖೆಗೆ ಅಧಿಕಾರಿಗಳಿಗೆ ಹೋಗಿ ಅವರು ದೂರನ್ನ ನೀಡಬೇಕಾಗ್ತದೆ, ಅಂದ್ರೆ ಸರಿಯಾದ ಸಮಯ ನೀಡಬೇಕಾಗ್ತದೆ. ಅದು ಹೂವಾಡುವ ಹಂತದಲ್ಲಿ ಅವರಿಗೆ ಸರಿಗೆ ಬರಲಿಲ್ಲಪ್ಪ ಅಂದ್ರೆ ಬಹಳಷ್ಟು ಬೆರಕೆ ಇತ್ತು, ಬೆಳಕೆ ಪ್ರಮಾಣ ಬಹಳಷ್ಟು ಇತ್ತು ಅಂದಾಗ, ಅಂದ್ರೆ ಅನುಂಶೀಯತೆ ಅಥವಾ ತರಿಸಿದ್ದು ಸರಿಗಿಲ್ಲ ಅಂತ ಅವ್ರು ಕಂಡು ಬಂದಾಗ ಆ ಬೆಳೆಯ ಒಂದು ಕಟಾವು ಮಾಡಕ್ ಮುಂಚೆನೆ ಅವರು ದೂರನ್ನ ಕೊಡಬೇಕಾಗ್ತದೆ. ಸೊ ಇದರಿಂದ ಅವರಿಂದ ಬೀಜ ಕಾಯ್ದೆ ಅಡಿಯಲ್ಲಿ ಅಥವಾ ಬೀಜ ಅಧಿನಿಯಮ ಅಂತ ಹೇಳ್ತೇವೆ, ಸೊ ಅದರಲ್ಲಿ ಅವರಿಗೆ ಪರಿಹಾರ ಕಂಡುಕೊಳ್ಳುವಷ್ಟು ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗಾಗಿ ಇವಿಷ್ಟು ವಸ್ತುಗಳನ್ನ ಅವರು ಬಹಳ ಜೋಪಾನವಾಗಿ ಇಟ್ಕೊಳ್ಬೇಕಾಗುತ್ತೆ. ಇದಿಷ್ಟು ನಾವು ಖರೀದಿ ಮಾಡತಕ್ಕಂತ ಬಿತ್ತನೆ ಬೀಜಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಇನ್ನು ಕೆಲವು ಕೃಷಿಕರು ಏನ್ ಮಾಡ್ತಾರೆ, ತಾವೇ ಬಿತ್ತನೆ ಬೀಜವನ್ನ ಉತ್ಪಾದನೆ ಮಾಡಿಕೊಂಡು ಅದನ್ನ ಬಳಸ್ತಕ್ಕಂತಹ ಕ್ರಮ ಇವತ್ತಿಗೂ ಕೂಡ ಜಾರಿಯಲ್ಲಿದೆ. ನಮ್ಮ ರಾಗಿ ಇರ್ಬೋದು, ಭತ್ತ ಇರ್ಬೋದು, ಈ ಬೆಳೆಗಳಲ್ಲಿ ಬಹುತೇಕ ಅವರೇ ಬಿತ್ತನೆ ಬೀಜವನ್ನು ಉತ್ಪಾದನೆಯನ್ನ ಮಾಡ್ಕೊಳ್ತಕ್ಕಂಥದ್ದು. ಹೀಗೆ ಸ್ಥಳೀಯವಾಗಿ ಬಿತ್ತನೆ ಬೀಜಗಳನ್ನು ಉತ್ಪಾದನೆ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ? ತಾವು ಆಗ್ಲೇ ಹೇಳಿದ್ರೆ, ಯಾಕಂದ್ರೆ ಇದು ತಲತಾರ್ಥಗಳಿಂದ ನಮ್ಮ ಬೀಜವನ್ನು ಶೇಖರಣೆ ಮಾಡೋದು ಬರ್ತಾನೆ ಇದೆ. ನಮ್ಮ ಪೂರ್ವಿಕರು ಸಹ ಅದನ್ನ ಮಾಡ್ಕೊಂಡು ಬರ್ತಿದ್ದಾರೆ. ಅಂದ್ರೆ ಇದು ಯಾವ ಬೆಳೆಯಲ್ಲಿ ಅಂತಂದ್ರೆ ಸ್ವಕೀಯ ಪರಾಗಸ್ಪರ್ಶ ಇರುವಂತಹ ಬೆಳೆಗಳಲ್ಲಿ, ಅಂದ್ರೆ ತಾವು ಹೇಳಿದಾಗೆ ಭತ್ತ ಇರ್ಬೋದು, ರಾಗಿ ಇರ್ಬೋದು, ಅಲಸಂದೆ ಇರ್ಬೋದು, ಉದ್ದು ಇರ್ಬೋದು, ಕಡಲೆ ಇರ್ಬೋದು, ಈ ಬೆಳೆಗಳಲ್ಲಿ ಅವರು ಇಟ್ಕೋಬಹುದು. ಅಂದ್ರೆ 2-3 ವರ್ಷ ತಾವೇ ಬೆಳೆದಂತಹ ಬೆಳೆಯಲ್ಲಿ ಅದನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಕಟಾವು ಮಾಡೋ ಮುಂಚೆ ಅವರು ಆ ಒಂದು ಗಿಡಗಳನ್ನ ಆಯ್ಕೆ ಮಾಡ್ಕೋಬೇಕಾಗ್ತದೆ. 100 ಗಿಡ ಆಯ್ಕೆ ಮಾಡ್ಕೋಬೇಕು, ಅದರಲ್ಲಿ ಅದು ಸುದೃಢವಾಗಿ ಬೆಳೆದಿದೆಯಾ, ಮತ್ತೆ ಯಾವುದೇ ಒಂದು ರೋಗ ಅಥವಾ ಕೀಟ ಬಾಧೆಗೆ ಅದು ತುತ್ತಾಗಿರಬಾರದು, ಮತ್ತೆ ಚೆನ್ನಾಗಿ ಕಾಳು ಕಟ್ಟಿರಬೇಕು. ಸೊ ಅಂತ ಒಂದು ಸಸಿಗಳನ್ನ ಅವರು ಆಯ್ಕೆ ಮಾಡಿಕೊಂಡು ಅದನ್ನ ಸರಿಯಾಗಿ ಕಟಾವು ಮಾಡಿ, ಪ್ರತ್ಯೇಕವಾಗಿ ಕಟಾವು ಮಾಡಿ, ಅದನ್ನ ಒಕ್ಕಣೆ ಮಾಡಿ, ಅದನ್ನ ಒಂದ್ ಸ್ವಲ್ಪ ಭೌತಿಕ ಶುದ್ಧನ ಆಗ್ಲೇ ಹೇಳಿದಾಗೆ ಅದನ್ನ ಸ್ವಲ್ಪ ಜರಡಿ ಎಲ್ಲ ಹಿಡಿದು ಅದ್ರ ಕಸ ಕಡ್ಡಿ ಮಣ್ಣು ಯಾವ್ದು ಇರ್ಕೊಡುದು ಅದ ಮಾಡಿ ತೇವಾಂಶವನ್ನ ನೆರಳಲ್ಲಿ ಒಣಗಿಸಬೇಕಾಗುತ್ತೆ. ಅದು ಬಹಳ ಮುಖ್ಯ. ಈಗ ಡೈರೆಕ್ಟ್ ಆಗಿ ನಾವು ಒಂದು ಸೂರ್ಯನ ಶಾಖ ಬಂದಾಗ ಏನಾಗುತ್ತೆ, ನಾಗ್ಲೇ ಹೇಳಿದಾಗ ಅದು ಜೀವ ಇರುವಂತಹ ಒಂದು ವಸ್ತು, ಅದೇನಾಗ್ಬಿಡುತ್ತೆ, ಅದು ತೇವಾಂಶ ಜಾಸ್ತಿ ಇದ್ರೆ ಬೀಜ ಉಸಿರಾಟ ಜಾಸ್ತಿ ಆಗುತ್ತೆ. ಉಸಿರಾಟ ಜಾಸ್ತಿ ಆದಾಗ ಅದು ಏನಾಗುತ್ತೆ, ಅದರಿಂದ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಏನಾಗುತ್ತೆ, ತೇವಾಂಶವನ್ನು ಸರಿಯಾಗಿ ಇಟ್ಕೋಬೇಕು. ನಾಗ್ಲೇ ಹೇಳಿದಾಗೆ ಈ ಒಂದು ಏಕದಳ ಬೆಳೆಗಳಲ್ಲಿ, ಈಗ ಭತ್ತ ಇರ್ಬೋದು, ರಾಗಿ ಇರ್ಬೋದು, ಅದಕ್ಕೆಲ್ಲ ನಾವು 12% ಅದನ್ನ ನಾವು ಒಣಗಿಸಬೇಕಾಗುತ್ತೆ. ಅಥವಾ ಈ ಒಂದು ಏನು ದ್ವಿದಳ ಧಾನ್ಯಗಳು ಅಂದ್ರೆ ಈಗ ಉದ್ದು ಇರ್ಬೋದು, ಕಡಲೆ ಇರ್ಬೋದು, ತೊಗರಿ, ಅಂತ ಬೆಳೆಗಳಿಗೆ ಅವರು 8% ಅಥವಾ 9% ತೇವಾಂಶ ಇರಬೇಕಾಗ್ತದೆ. ಸೊ ಅದನ್ನ ಅವರು ಚೆನ್ನಾಗಿ ನೆರಳಿನಲ್ಲಿ ಒಣಗಿಸಿ ಅದನ್ನ ಒಂದು ಲೇಪನವನ್ನು ಮಾಡಬಹುದು. ಈಗ ಲೇಪನ ಅಂತಂದ್ರೆ ಈಗ ನಾವು ಮನೆಯಲ್ಲಿ ಈಗ ಗಂಜಲ ಇರುತ್ತೆ, ಅದನ್ನು ಲೇಪನ ಮಾಡಬಹುದು. ಇಲ್ಲ ಅಂತಂದ್ರೆ ಔಡಲ ಎಣ್ಣೆ ಇರುತ್ತೆ, ಸೊ ಅದನ್ನ 1 ಕೆಜಿ ಬೀಜಕ್ಕೆ 5 ml ಅಂತ ಅದನ್ನ ಲೇಪನ ಮಾಡಿ ಅದನ್ನ ಸುರಕ್ಷಿತವಾಗಿ ಇಡಬಹುದು. ಇದರಿಂದ ಏನಾಗುತ್ತೆ, ಬುರ್ಬುರಿ ಅಂತ ಒಂದು ಏನು ಕೀಟ ಬರುತ್ತಲ್ಲ, ಸೊ ಅದು ಹತೋಟಿ ಆಗುತ್ತೆ, ಅದರ ಬಾಧೆ ತಪ್ಪುತ್ತೆ. ಸೊ ಹೀಗೆ ಅವರು ಶೇಖರಣೆ ಮಾಡಿದನ್ನ ಉಪಯೋಗ ಮಾಡುವ ಅಂದ್ರೆ 2-3 ವರ್ಷ ಅದನ್ನ ಇಟ್ಟು ಉಪಯೋಗ ಮಾಡಬಹುದು. ಆದ್ರೆ ಈ ಒಂದು ಪರಕೀಯ ಪರಾಗಸ್ಪರ್ಶ ಅಂತ ಬೆಳೆಗಳೇನಿದಾವೆ, ಅಂತ ಬೆಳೆಗಳನ್ನ ಅವರು ಪ್ರತಿ ವರ್ಷ ಹೊಸ ಬೀಜಗಳನ್ನೇ ಖರೀದಿ ಮಾಡಬೇಕಾಗುತ್ತೆ. ಮತ್ತೆ ಇದಲ್ಲದೆ ಸಂಕೀರ್ಣ ತಳಿಗಳಿದೆ, ಈಗ ಮೆಕ್ಕೆಜೋಳ ಇದೆ, ಸೂರ್ಯಕಾಂತಿ ಇದೆ. ಸೊ ಇಂತಹ ಒಂದು ಬೆಳೆಗಳಲ್ಲಿ ಈಗ ನಮಗೆ ಸಂಕೀರ್ಣ ತಳಿಗಳು ಬಹಳಷ್ಟು ಪ್ರಚಲಿತವಾಗಿದ್ದಾವೆ. ಅಂದ್ರೆ ನಮ್ಮ ಪ್ರತಿ ಹಂಗಾಮಿನಲ್ಲೂ ಅವರು ಹೊಸ ಬೀಜವನ್ನ ಖರೀದಿ ಮಾಡಲೇಬೇಕಾಗುತ್ತೆ. ಯಾಕೆಂದ್ರೆ ಇದು 2 ತಾಯಿ ಬೀಜಗಳನ್ನ ನಾವು ಅದನ್ನ ಕ್ರಾಸ್ ಮಾಡಿ ಅದು ಪೇರೆಂಟ್ಸ್ ಅಂತ ಹೇಳ್ತೇವೆ, ಗಂಡು ಮತ್ತು ಹೆಣ್ಣು ಒಂದು ಪೋಷಕರನ್ನ ಕ್ರಾಸ್ ಮಾಡಿ ಅದನ್ನು ಬೆಳೆದಂತ ಒಂದು ಸಂಕೀರ್ಣ ಬೀಜ ಬಂದಿರುತ್ತೆ, ಹೈಬ್ರಿಡ್ ಬೀಜ. ಅದನ್ನ ಪ್ರತಿ ಅವರ ಹಂಗಾಮಲ್ಲೂ ಅದನ್ನ ಹೊಸದಾಗಿ ಖರೀದಿ ಮಾಡಲೇಬೇಕಾಗುತ್ತೆ. ಅದರಿಂದ ಏನು ಅವರು ಸಂಕೀರ್ಣ ಬೀಜವನ್ನ ಖರೀದಿ ಮಾಡಿ ಅದ್ರ ಬರುವಂತಹ ಒಂದು ಮತ್ತೆ ಅದನ್ನ ಬೀಜಕ್ಕಾಗಿ ಉಪಯೋಗ ಮಾಡ್ಕೊಳಕ್ ಬರಲ್ಲ, ಯಾಕೆಂದ್ರೆ ಏರುಪೇರು ತುಂಬಾ ಆಗುತ್ತೆ ಬೆಳವಣಿಗೆಯಲ್ಲಿ, ಮತ್ತೆ ಇಳುವರಿಯಲ್ಲಿ ಸುಮಾರು 50% ಕಡಿಮೆ ಅಷ್ಟು ಅವ್ರಿಗೆ ಇಳುವರಿ ಬಹಳ ಕುಂಠಿತ ಆಗುತ್ತೆ. ಸೊ ಹಾಗಾಗಿ ಅವರು ಸಂಕೀರ್ಣ ಅಥವಾ ಹೈಬ್ರಿಡ್ ಬೀಜವನ್ನ ಪ್ರತಿ ಹಂಗಾಮಿನಲ್ಲಿ ಹೊಸದಾಗಿ ಖರೀದಿಯನ್ನ ಮಾರುಕಟ್ಟೆಯಲ್ಲಿ ಮಾಡಲೇಬೇಕಾಗ್ತದೆ. ಈಗ ಏನ್ ನಾವು ಮಾರುಕಟ್ಟೆಯಲ್ಲಿ ಬಿತ್ತನೆ ಬೀಜಗಳನ್ನ ಖರೀದಿ ಮಾಡ್ತೀವೋ ಅದಕ್ಕೆ ಸೂಕ್ತವಾದಂತಹ ಸಂಸ್ಕರಣೆಯನ್ನ ಆ ಬೀಜ ಉತ್ಪಾದಕರು ಮಾಡಿರ್ತಾರೆ, ಮತ್ತೆ ಇನ್ನು ಕೆಲವು ಬೀಜಗಳಲ್ಲಿ ಅದಕ್ಕೆ ಬೀಜೋಪಚಾರವೂ ಕೂಡ ಆಗಿರುತ್ತೆ. ಆದ್ರೆ ನಾವು ಸ್ಥಳೀಯವಾಗಿ ಉತ್ಪಾದನೆ ಮಾಡ್ಕೊಂಡಂತಹ ಬಿತ್ತನೆ ಬೀಜಗಳು ಏನಿರುತ್ತೋ ಇವುಗಳನ್ನ ಬಿತ್ತನೆ ಮಾಡೋದಕ್ಕಿಂತ ಮೊದಲು ಏನೆಲ್ಲ ಮಾಡಬೇಕಾಗುತ್ತೆ? ಇದರಲ್ಲಿ ಏನಾಗುತ್ತೆ, ಮಾರುಕಟ್ಟೆಯಲ್ಲಿಗೆ ಕ್ಯಾಪ್ಟಾನ್ ತೈರಮ್ ಅಂತ ಸಿಗುತ್ತೆ, ಶಿಲೀಂಧ್ರನಾಶಕಗಳು, ಅವನ್ನ ಅವರು ಲೇಪನ ಎಲ್ಲಾ ಬೆಳೆಗಳಿಗೂ ಮಾಡಬಹುದು, ಅದೇನು ತೊಂದರೆ ಇಲ್ಲ. 1 ಕೆಜಿ ಬೀಜಕ್ಕೆ 2 ಅಥವಾ 3 ಗ್ರಾಮ್ ಅಷ್ಟು ಇದು ಕ್ಯಾಪ್ಟಾನ್ ಅಥವಾ ತೈರಮ್ ಅಂತ ನಾನು ಹೇಳಿದೆ, ಶಿಲೀಂಧ್ರನಾಶಕಗಳನ್ನ ಅವರು ಲೇಪನ ಮಾಡಿ ಇನ್ನೇನು ಬಿತ್ತಕ್ಕೆ ಮುಂಚೆ ಅದನ್ನ ಲೇಪನ ಮಾಡಿ ಅದನ್ನ ಬಿತ್ತನೆ ಮಾಡಬಹುದು. ಅದಿಲ್ಲ ಅಂದ್ರೆ ನಮಗೆ ಗಂಜಲದಲ್ಲೂ ಸಹ ನಾವು ನೆನೆಸಿ ಸ್ವಲ್ಪ ಒಂದು 2 ಅಥವಾ 3 ಅವರ್ ನೆನೆಸಿ ಅದನ್ನು ಸಹ ಬಿತ್ತನೆ ಮಾಡಬಹುದಾಗಿದೆ. ಇಲ್ಲ ಅಂತಂದ್ರೆ ನಮ್ಗೆ ಈಗ ರೈಸೋಬಿಯಂ ಅಂತ ಹೇಳ್ತೇವೆ, ಜೀವಾಣುಗಳಿರ್ತವೆ, ಸೊ ಅದನ್ನ ಅವರು ಲೇಪನ ಮಾಡಿ ಅಂದ್ರೆ ದೃಢಧಾನ್ಯ ಬೆಳೆಗಳಿಗೆ ಹೆಚ್ಚಾಗಿ ಇದನ್ನ ನಾವು ಉಪಯೋಗ ಮಾಡ್ತೇವೆ. ಅದನ್ನ ರೈಸೋಬಿಯಂ ಇರಬಹುದು ಅಥವಾ ಫಾಸ್ಫರಸ್ ಸಾಲ್ಬಲೈಸಿಂಗ್ ಬ್ಯಾಕ್ಟೀರಿಯಾ PSB ಅಂತ ಹೇಳ್ತೇವೆ, ಮತ್ತೆ ಟ್ರೈಕೋಡರ್ಮಾ ಅಂತ ಇದೆ. ಅದು ಎಲ್ಲ ಕಡೆ ಸಿಗುತ್ತೆ, ನಮ್ಮ ವಿಶ್ವವಿದ್ಯಾಲಯದಲ್ಲೂ ನಾವು ಮಾರಾಟವನ್ನು ಮಾಡ್ತೇವೆ, ನಮ್ಮ ಮಹಾವಿದ್ಯಾಲಯದಲ್ಲಿ ಮಾರಾಟ ಮಾಡ್ತಾ ಇದ್ದೇವೆ, ಕೃಷಿ ಇಲಾಖೆಯಲ್ಲೂ ಸಿಗುತ್ತೆ, ತೋಟಗಾರಿಕೆ ಇಲಾಖೆಯಲ್ಲೂ ಸಿಗುತ್ತೆ, ಮತ್ತೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲೂ ಸಿಗುತ್ತೆ. ಅವರು ಟ್ರೈಕೋಡರ್ಮಾನು ಸಹ ತಗೊಂಡು ಅದನ್ನು ಲೇಪನ ಮಾಡಿ ಅದನ್ನು ಬಿತ್ತನೆ ಮಾಡಬಹುದಾಗಿದೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಬಹಳ ಒಂದು ದೊಡ್ಡ ವಿಶ್ವವಿದ್ಯಾನಿಲಯ, ಹಳೆಯ ವಿಶ್ವವಿದ್ಯಾನಿಲಯ, ಸಾಕಷ್ಟು ಹೊಸ ಹೊಸ ತಳಿಗಳನ್ನು ಪ್ರತಿ ವರ್ಷವೂ ಕೂಡ ಪರಿಚಯವನ್ನ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಸಾಲಿಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಅಭಿವೃದ್ಧಿಪಡಿಸಿರತಕ್ಕಂತಹ ಯಾವೆಲ್ಲ ಬೀಜಗಳು ಲಭ್ಯತೆ ಇದ್ದಾವೆ, ಮತ್ತೆ ನಮ್ಮ ಕೃಷಿಕರಿಗೆ ಅವು ಎಲ್ಲಿ ದೊರಕುತ್ತೆ? ಈಗಾಗಲೇ ಬಿತ್ತನೆ ಕಾರ್ಯ ನಡೀತಾ ಇದೆ. ಈಗ ಅದರಲ್ಲೂ ನಮ್ಮ ಒಂದು ಹಾಸನದಲ್ಲಿ ಹೇಳಬೇಕು ಅಂತಂದ್ರೆ ರಾಗಿ ಪ್ರಮುಖ ಬೆಳೆಯಾಗಿ ಬೆಳೀತಾ ಇರ್ತಾರೆ. ಜುಲೈ 1ನೇ ವಾರದಲ್ಲಿ ಅದು ಬಿತ್ತನೆ ಕಾರ್ಯ ಪ್ರಾರಂಭ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ನಮಗೆ ಎಲ್ಲ ಕಡೆ ಸಿಗುತ್ತದೆ, ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಿಗುತ್ತೆ. ಮತ್ತೆ ಕೃಷಿ ಮಹಾವಿದ್ಯಾಲಯ ನಮ್ದೇನು ಕ್ಯಾರೆಕೆರೆ ಹಾಸನದಲ್ಲಿ ನಮ್ಮಲ್ಲೂ ಸಹ ನಾವು ಒಂದು ಬೀಜವನ್ನು ತರಿಸಿ ನಾವು ಮಾರಾಟ ಮಾಡುವಂತಹ ವ್ಯವಸ್ಥೆಯನ್ನು ಸಹ ನಾವು ಮಾಡಿಕೊಂಡಿದ್ದೇವೆ ಈಗ ಕಳೆದ ವರ್ಷದಿಂದ. ಸೊ ಇದರಲ್ಲಿ ತಾವು ಕೇಳಿದಾಗೆ ಒಳ್ಳೆಯ ಗುಣಮಟ್ಟ ಇರುವಂತಹ ಬೀಜವನ್ನು ನಾವು ಮಾರಾಟ ಮಾಡ್ತಾ ಇದ್ದೇವೆ. ಅದರಲ್ಲಿ ನಮ್ಮ ಒಂದು ಹಾಸನ ಜಿಲ್ಲೆಗೆ ಸೂಕ್ತವಾಗಿರುವಂತಹ ತಳಿಗಳು ನಮ್ಮ ವಿಶ್ವವಿದ್ಯಾಲಯ ಆಗಲೇ ಬಹಳಷ್ಟು ತಳಿಯನ್ನು ಬಿಡುಗಡೆ ಮಾಡಿದೆ. ಅದ್ರ ಉದಾಹರಣೆಗೆ ರಾಗಿಯಲ್ಲಿ ಹೇಳಬೇಕು ಅಂತಂದ್ರೆ ನನಗೆ KMR 630 ಇದೆ, KMR 316 ಅಂತ ಇದೆ, KMR 301 ಇದೆ, ಮತ್ತೆ KMR 340 ಅಂತ ಹೇಳಿ ಬಿಳಿ ರಾಗಿನೂ ಸಹ ಇದೆ. ಸೊ ಈ ಎಲ್ಲಾ ಒಂದು ವಿವಿಧ ತಳಿಗಳು ಏನು ಸೂಕ್ತ ಅಂತ ಕಂಡು ಬಂದಿದೆ ನಮ್ಮ ಹಾಸನ ಜಿಲ್ಲೆಗೆ. ಆ ಎಲ್ಲಾ ಒಂದು ತಳಿಗಳ ಬೀಜವನ್ನು ಸಹ ನಾವು ಮಾರಾಟ ಮಾಡಕ್ಕೆ ನಮ್ಮ ಮಹಾವಿದ್ಯಾಲಯದಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಏನು ಅಭಿವೃದ್ಧಿಪಡಿಸಿದ್ದಾರೆ, ಹೊಸ ಹೊಸ ತಳಿ ಆಗ್ಬಹುದು, ಬಿತ್ತನೆ ಬೀಜ ಆಗ್ಬಹುದು, ಅದೆಲ್ಲವೂ ಕೂಡ ಕಾರ್ಯಕ್ರಮದಲ್ಲಿ ಇರತಕ್ಕಂತಹ ಕೃಷಿ ಮಹಾವಿದ್ಯಾಲಯ ಏನಿದೆ, ಕೃಷಿ ಕಾಲೇಜ್ ಏನಿದೆ ಇಲ್ಲಿ ದೊರಕುತ್ತೆ, ಅಥವಾ ಕಂದ್ರೆಯಲ್ಲಿರ್ತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ದೊರಕುತ್ತೆ. ಇನ್ನೂ ಅಲ್ಲಿಗೂ ಹೋಗಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಏನು ರೈತ ಸಂಪರ್ಕ ಕೇಂದ್ರಗಳಿದ್ದಾವೋ ಅಲ್ಲಿ ಅವರು ಕೋರಿಕೆಯನ್ನು ಸಲ್ಲಿಸಿದ್ರೆ ಅಲ್ಲಿಯೂ ಕೂಡ ತರಿಸಿಕೊಡ್ತಕ್ಕಂಥದ್ದಾಗುತ್ತೆ. ನಮ್ಮ ಭಾಗಕ್ಕೆ ಸೂಕ್ತವಾದಂತಹ ಬಿತ್ತನೆ ಬೀಜಗಳನ್ನು ಅಭಿವೃದ್ಧಿ ಮಾಡಿರೋದ್ರಿಂದ ಈ ತಳಿಗಳನ್ನ ಅವರು ಖರೀದಿಯನ್ನು ಮಾಡಿ ಬಳಕೆಯನ್ನು ಮಾಡಬಹುದಾಗಿರುತ್ತೆ. ಬಿತ್ತನೆ ಬೀಜಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೃಷಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ಕೃಷಿಕರಿಗೆ ಕಳಕಳಿಯ ಮನವಿ ಏನಂತಂದ್ರೆ ಬಿಡಿ ಬೀಜವನ್ನು ಅವರು ಮಾರುಕಟ್ಟೆಯಲ್ಲಿ ಖರೀದಿ ದಯವಿಟ್ಟು ಮಾಡಬಾರ್ದು. ಇದರಿಂದ ಅವ್ರಿಗೆ ಬಹಳಷ್ಟು ನಷ್ಟ ಆಗುತ್ತೆ. ಯಾಕೆಂದ್ರೆ ಅದೇ ಅವ್ರ ಜೀವನ. ಒಂದು ಒಳ್ಳೆಯ ಬೀಜವನ್ನು ಖರೀದಿ ಮಾಡಿದ್ದೆ ಆದ್ರೆ ಒಂದು ಹಂಗಾಮಿಗೆ ಏನೋ ಅವ್ರಿಗೆ ಇಳುವರಿಯನ್ನು ಪಡೆಯುವ ಆರ್ಥಿಕ ಸಬಲತೆಯನ್ನು ಕಾಣ್ಕೊಳ್ಳಿಕ್ಕೆ ಉತ್ತಮ ಗುಣಮಟ್ಟ ಬೀಜವನ್ನ ಖರೀದಿ ಮಾಡಬೇಕಾಗುತ್ತೆ. ಮತ್ತೆ ಯಾರು ಅಧಿಕೃತವಾಗಿ ಯಾರು ಮಾರಾಟ ಮಾಡ್ತಾ ಇರ್ತಾರೆ ಅಂತವರಿಂದಲೇ ಮಾತ್ರ ಅವರು ಖರೀದಿನೆ ಮಾಡಬೇಕಾಗುತ್ತೆ. ಮತ್ತೆ ನಮ್ಮ ಒಂದು ವಿಶ್ವವಿದ್ಯಾಲಯ ಏನು ಶಿಫಾರಸು ಮಾಡಿದೆ, ನಮ್ಮ ಒಂದು ಈ ಭಾಗಕ್ಕೆ ಅಂದ್ರೆ ಹಾಸನ ಜಿಲ್ಲೆಗೆ ಸೂಕ್ತವಾಗಿರುವಂತಹ ಈ ಒಂದು ವಾತಾವರಣಕ್ಕೆ ಸೂಕ್ತವಾಗಿರುವಂತಹ ತಳಿಗಳನ್ನ ನಾವೇನು ಬಿಡುಗಡೆ ಮಾಡಿದ್ದೇವೆ ಆ ತಳಿಗಳನ್ನ ಆಯ್ಕೆ ಮಾಡಿಕೊಂಡು ಅವರು ಖರೀದಿ ಮಾಡೋದು ಬಹಳ ಸೂಕ್ತ. ಮತ್ತೆ ಅದರಲ್ಲೂ ನಾನು ಆಗ್ಲೇ ಹೇಳಿದಾಗೆ ಪ್ರಮಾಣೀಕರಿಸಿದ ಬಿತ್ತನೆ ಬೀಜವನ್ನ ಅವರು ಕಡ್ಡಾಯವಾಗಿ ಖರೀದಿ ಮಾಡೋದು ಬಹಳ ಸೂಕ್ತ. ಒಳ್ಳೇದು ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಕೃಷಿಯಲ್ಲಿ ಬಿತ್ತನೆ ಬೀಜದ ಮಹತ್ವ ಹಾಗೂ ಅದರ ಬಳಕೆಯ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ತಾವು ಮಾಡಿಕೊಟ್ರಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? 9444830046. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ ಸರ್. 9444830046. ಒಳ್ಳೆದು ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾಗಿ ಈ ಬಿತ್ತನೆ ಬೀಜಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ತಾವು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ಆತ್ಮೀಯ ರೈತ ಬಾಂಧವರೇ, ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ರೈತರ ಪಾಲುದಾರಿಕೆ ನಮ್ಮ ಮೊದಲ ಆದ್ಯತೆ. ಅಭಿಯಾನದ ಅಂಗವಾಗಿ ದೇಶದಾದ್ಯಂತ ರೈತರ ಪ್ರಾತ್ಯಕ್ಷಿಕೆ ಕುರಿತ ವಿಡಿಯೋಗಳನ್ನು ಆಮಂತ್ರಿಸಲಾಗಿದೆ. ಕೃಷಿಕರ ಹೆಮ್ಮೆಯ ಇತಿಹಾಸ ಹಾಗೂ ಸಾಧನೆಗಳ ಕುರಿತು ವಿಡಿಯೋ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದ್ದು, ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ ಬಹುಮಾನಗಳನ್ನು ನೀಡಲಿದೆ. ರೈತರು ತಮ್ಮ ಆದಾಯ ಹೆಚ್ಚಳಕ್ಕಾಗಿ ಅನುಸರಿಸುತ್ತಿರುವ ಮಾರ್ಗಗಳು, ಇಳುವರಿ ಹೆಚ್ಚಿಸಲು ಕೈಗೊಂಡಿರುವ ನವೀನ ಪದ್ಧತಿಗಳು ಮತ್ತು ಕೃಷಿ ಮಂತ್ರಾಲಯದ ಯೋಜನೆಗಳಿಂದ ರೈತರಿಗೆ ಆಗಿರುವ ಪ್ರಯೋಜನಗಳ ಕುರಿತು ವಿಡಿಯೋಗಳನ್ನ ಮಾಡಿ ಕಳಿಸಿಕೊಡಬಹುದು. ವಿಜೇತ ವಿಡಿಯೋಗಳಿಗೆ ಪ್ರಥಮ ಬಹುಮಾನ 11,000 ರೂಪಾಯಿಗಳು, ದ್ವಿತೀಯ ಬಹುಮಾನ 5,000 ರೂಪಾಯಿಗಳು ಹಾಗೂ ತೃತೀಯ ಬಹುಮಾನ 3,000 ರೂಪಾಯಿಗಳು ನೀಡಲಾಗುವುದು. ಭಾಗವಹಿಸಿದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ಕಳುಹಿಸಿಕೊಡಲಾಗುವುದು. ವಿಡಿಯೋಗಳನ್ನ ಕಳುಹಿಸಿಕೊಡಲು ಕಡೆಯ ದಿನಾಂಕ ಜುಲೈ 8ನೇ ತಾರೀಖು. ಆಸಕ್ತ ಕೃಷಿಕರು ತಮ್ಮ ವಿಡಿಯೋಗಳನ್ನು https://innovateindia.mygov.in ವೆಬ್ಸೈಟ್ ಮೂಲಕ ಅಪ್ಲೋಡ್ ಮಾಡಬಹುದು. ಗಮನಿಸಿ, ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ರೈತರ ಪಾಲುದಾರಿಕೆ ನಮ್ಮ ಮೊದಲ ಆದ್ಯತೆ ಅಭಿಯಾನದ ಅಂಗವಾಗಿ ದೇಶದಾದ್ಯಂತ ರೈತರ ಪ್ರಾತ್ಯಕ್ಷಿಕೆ ಕುರಿತ ವಿಡಿಯೋಗಳನ್ನು ಆಮಂತ್ರಿಸಲಾಗಿದೆ.